ಹಾದು ಹೋಗುವ ಅಪಾಯಕಾರಿ ವಿದ್ಯುತ್ ಮಾರ್ಗ ಸ್ಥಳಾಂತರ, ಸಚಿವ ಸುನೀಲ್ ಕುಮಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಕೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ತಾಳೆ ಬೆಳೆ ಬೇಸಾಯದಲ್ಲಿ ತೊಡಗಿರುವ ರೈತರಾದ ರಾಘವೇಂದ್ರ ಕುಲಕರ್ಣಿ ಅವರೊಡನೆ ಸಂದರ್ಶನವನ್ನ ಸಂದರ್ಶಕರು ಡಾಕ್ಟರ್ ವಿ ಜಿ ಬಾಹುಲತಿ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವಿರಿ. ಹಾಗೂ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಗಾಗಿ ಅನುಸರಿಸಬೇಕಾದ ಕ್ರಮಗಳು ಕುರಿತು ಲಿಂಕ್ಸ್ಗೂರು ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಅರವಿಂದ್ ರಾಥೋಡ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಡಾಕ್ಟರ್ ವಿ ಜಿ ಬಾವಲತಿ. ನಂತರ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರದ ಬಡೇಸಾಬ್ ಹಾಗೂ ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ತಾಳೆ ಬೆಳೆ ಬೇಸಾಯದಲ್ಲಿ ತೊಡಗಿರುವ ರೈತರಾದ ರಾಘವೇಂದ್ರ ಕುಲಕರ್ಣಿ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಅವರ ಅನುಭವಗಳನ್ನ ಅಂದ್ರೆ ಸುಮಾರು 6 ವರ್ಷದಿಂದ ತಾಳೆ ಬೆಳೆಯನ್ನ ಬೆಳೀತಾ ಇದ್ದಾರೆ. ಕುಷ್ಟಗಿ ತಾಲೂಕಿನ ಕ್ಯಾರಿ ಗುಂಪ ಗ್ರಾಮದ ಶ್ರೀ ರಾಘವೇಂದ್ರ ಕುಲಕರ್ಣಿ ಅಂತೇಳಿ ತಾಳೆ ಬೇಸಾಯದಲ್ಲಿ ತೊಡಗಿದ್ದಾರೆ. ಇತ್ತೀಚೆಗೆ ಬಹಳಷ್ಟು ಜನ ನಮ್ಗೆಲ್ಲ ಹೇಳ್ತಿದ್ದಾರೆ ತಾಳೆ ಒಳ್ಳೆ ಲಾಭದ ಬೆಳೆ ಮತ್ತು ಮೇಂಟೆನೆನ್ಸ್ ಏನಿಲ್ಲ ಅಂತಕ್ಕಂಥ ವಿಚಾರಗಳನ್ನ ಹೇಳ್ತಿರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಕುಲಕರ್ಣಿ ಅವರು ನಮ್ಮ ರೈತರೊಂದಿಗೆ ಅವರ ವಿಚಾರಗಳನ್ನ ಈ ತಾಳೆ ಬೆಳೆ ಬಗ್ಗೆ ಹಂಚ್ಕೋತಿದ್ದಾರೆ. ನಮಸ್ಕಾರ ರಾಘವೇಂದ್ರ ಕುಲಕರ್ಣಿ ಅವರು. ನಮಸ್ಕಾರ. ನಮಸ್ಕಾರ. ಹೇಳಿ, ತಾವು ತಾಳೆ ಬೆಳೆ ಹಚ್ಚಿ ಎಷ್ಟು ವರ್ಷ ಆಯ್ತು? ನಾವು ಹಚ್ಚಿ ಈಗ 4-5 ವರ್ಷ ಆಯ್ತ್ರಿ. ಯಾಕೆ ತಾಳೆ ಬೆಳೆಗೆ ಬಂದ್ರಿ? ಅಂದ್ರೆ ಇಲ್ಲಿ ಒಬ್ಬ ಯಡಳ್ಳಿಗೌಡ ಅಂತೇಳಿ ನಮ್ಮಲ್ಲಿ ಒಬ್ರು ಹಚ್ಚಿದ್ರಿ, ಅವರು ಅದನ್ನ ನೋಡಿ ನಾವು ಹಚ್ಚಿವಿ. ಆದ್ರೆ ಅದ್ರಾಗ ಏನು ಫೇಲ್ಯೂರ್ ಅನ್ನೋದು ಏನ್ ಪ್ರಶ್ನೆ ಇಲ್ಲ, ಯಾಕಂದ್ರೆ ಈಗ ಲೇಬರ್ ಪ್ರಾಬ್ಲಮ್ ಇಲ್ಲ, ಮತ್ತ ಹುಳ ಕೀಟ ಅಂತವ್ ಇಂಥವ್ ಬರ್ತಾವ ಅಂತಿಲ್ಲ, ಯಾವ್ದು ರೋಗ ರುಜಿನ ಅನ್ನೋದಿಲ್ಲ. ಅವ್ರನ್ನ ಅಂದ್ರೆ ನಿಮ್ ಊರಲ್ಲಿ ಗೌಡರ್ ನೋಡಿ ಹಚ್ಚಿದ್ರಿ ನೀವು? ಹೌದು, ಅವ್ರು ಚಲೋ ಈಲ್ಡ್ ಬಂದದ, ಏನ್ ಪ್ರಶ್ನೆನೇ ಇಲ್ಲ. ನಮ್ಮ ಊರಾಗ ಅವನು ಹಚ್ಚಿದ, ಆದ್ರೆ ಅವ್ರು ತೆಗೆದ್ ಬಿಟ್ಟು, ಯಾಕಂದ್ರೆ ಅವ್ರದ್ದು ನೀರು ಹೋಗ್ತದ ಬೋರ್, ಮತ್ತೆ ಎರಡ್ ಮೂರು ವರ್ಷ ಮಳೆ ಬರ್ಲಿಲ್ಲಲ್ಲ, ಹಿಂಗಾಗಿ ನೀರು ಬರ್ಲಿ ಇರ್ಲಾರ್ದಕ್ಕ ತೆಗದ್ರ ಅವ್ರು. ಹಂಗೆ ಪೀಕ್ ತೆಗಿಬೇಕಂತೇನಿಲ್ಲ ಅದು. ಒಂದೇದ್ದು ಎರಡನೇದ್ ಏನಂದ್ರ, ಇವತ್ ನಾಳೆ ಏನು ಸಿಕ್ಕಾಪಟ್ಟಿ ಇವು ಮೆಡಿಸಿನ್ ಅವು ಇವು ಕಾಸ್ಟ್ಲಿ ಅಲ್ಲ, ಅದಕ್ಕೇನ್ ಮೆಡಿಸಿನ್ ಹೊಡೆ ಪ್ರಶ್ನೆನ ಬರಂಗಿಲ್ಲ. ಏನು ಮೇಂಟೆನೆನ್ಸ್ ಇಲ್ಲ ಅದ ಕೊಟ್ಟ, ಏನೇನು ಇಲ್ರಿ. ನಾವ್ ಸರಿಯಾಗಿ ಸ್ವಲ್ಪ ನೀರು ಗೊಬ್ಬರ ಎರಡ್ ಹಾಕೊಂಡು ಹೋಗ್ಬಿಟ್ಟು ಹೋದ್ರ ಯಾವ್ದು ಏನು ಬೇಕಾಗಿಲ್ಲ. ಸ್ವಲ್ಪ ಕಸ ಸ್ವಲ್ಪ ತೆಳಗ ಏನಾದ್ರು ಇರಬಾರ್ದು, ಕಳೆನಾಶಕ ಇರ್ಬೇಕು. ಈಗ ತಾವು 6 ಎಕರೆ ಹಚ್ಚಿದ್ರಿ, 6 ಎಕರೆನ ಹಚ್ಚೋಕ್ಕಿಂತ ಮುಂಚೆ ಭೂಮಿ ಸಿದ್ಧತೆ ಹೆಂಗ್ ಮಾಡ್ಕೊಂಡ್ರಿ? ಎಷ್ಟು ಭೂಮಿ ಸಿದ್ಧತೆ ಅಂದ್ರೆ ಏನಾದ್ರೆ ಈ ಟ್ರಾಕ್ಟರ್ಲೇ ಹೊಡ್ಸಿದ್ರು ಬರ್ತದ, ಕಳೆ ಎತ್ತ ಕೈಯಲ್ಲೂ ಹೊಡ್ಲಿಕ್ಕೂ ಬರ್ತದೆ. ಟ್ರಾಕ್ಟರ್ ಎರಡ್ ಸಲ ಮೊದ್ಲ ಮಡಿಕೆ ಹೊಡೆಯೋದು, ಅಲ್ಲಿಂದ ಟ್ರಾಕ್ಟರ್ ಹರಗಿಸೋದು. ಮತ್ತ ಡಿಪಾರ್ಟ್ಮೆಂಟ್ ನವರು ಅವರು 30 ಫೀಟ್ ಒಂದ್ ಅಂತೇಳಿ ಒಂದು ಎಲ್ಲ ಕರದೊಳಗ್ ಮಾರ್ಕೌಟ್ ಕೊಡ್ತಾರ ಅವರು. ಅಂದ್ರೆ ಗಿಡದಿಂದ ಗಿಡಕ್ಕೆ ಒಟ್ಟ 30 ಫೂಟ ಒಂದ್ 30 ಡಿಫ್ರೆನ್ಸ್ ಇರ್ಬೇಕು. ಈ ಗಿಡದಿಂದ ಆ ಗಿಡಕ್ಕ, ಆ ಗಿಡದಿಂದ ಈ ಕಡೆ ಕ್ರಾಸಿನ ಮೇಲೆ ಕೊಡ್ತಾರವ್ರು. ಯಾಕಂದ್ರೆ ನಾಳೆ ಪರಿಕೆ ಏನಿರ್ತಾವಲ್ಲ, ಇದಾಗ್ಬಾರ್ದು, ಏನು ಒಂದಕ್ಕೊಂದು ಗರಿ ಇದಾಗ್ಬಾರ್ದು ಅಂತೇಳಿ. ಯಾವಕ್ಕ 30 ಫೂಟ ಗಿಡದಿಂದ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡದಿಂದ ಗಿಡಕ್ಕೆ ಸಾಲಿ 30. ಅವ್ರ ಡಿಪಾರ್ಟ್ಮೆಂಟ್ ಲಿಂದ ಅದನ್ನೆಲ್ಲ ಅನುಕೂಲ ಮಾಡ್ತಾರೆ, ಏನ್ ಪ್ರಶ್ನೆ ಇಲ್ಲ. ಈಗ ನೋಡ್ರಿ, ಯಾವ್ದೇ ಒಂದು ಬೆಳೆಯನ್ನ ಬೆಳಿಬೇಕಾದ್ರೆ ನೋಡ್ತೀವಿ ಮಾರುಕಟ್ಟೆ ವ್ಯವಸ್ಥೆ ನೋಡ್ಕೊಂಡ ಬೆಳಿತಾ ಇರ್ತೀವಿ ನಾವು. ನೀವು ಮಾರುಕಟ್ಟೆ ಪ್ರಶ್ನೆ ಇಲ್ಲ, ನಾವು ನೀವೊಂದು ಸಿಂಪಲ್ ಒಂದು ಫೋನ್ ಮಾಡಿದ್ರೆ ಸಾಕು, ಅವ್ರು ಇವ್ರು ಬಂದು ತಾವೇ ತಗೊಂಡೋಗಿ ನಮ್ಗೆ ಅದನ್ನ ಇದು ಮಾಡ್ತಾರೆ, ಏನು ತೂಕ ಮಾಡಿಸಿ ಇಷ್ಟ ಆಗ್ಯದ್ರಿ ಅಂತೇಳಿ ಬಿಲ್ ಕೊಟ್ಟು ಬಿಡ್ತಾರೆ ಅವರು. ತಾವು ಸಸಿಗಳನ್ನ ಎಲ್ಲಿಂದ ತಂದ್ರೆ ಹೇಗೆ ಬಿತ್ತು? ಡಿಪಾರ್ಟ್ಮೆಂಟ್ ಅವರ ಸಪ್ಲೈ ಮಾಡ್ತಾರೆ ಅವರು. ಇದೇನದು, ಇದು ಅದಲ್ಲ ಫಾರ್ಮ್ ಕಾರ್ಪೊರೇಷನ್, ಅದ್ರಲ್ಲಿಂದ ನಮ್ಗ 14 ರೂಪಾಯಿ ಒಂದು ಕೊಟ್ಟಿದ್ರು. ಅಂದ್ರೆ 108 ಟನ್ 104 ರೂಪಾಯಿ ಬೀಳ್ತಾವು ನಮಗ್ ಕೊಡೋದು 14 ರೂಪಾಯಿ ಒಂದು ಅಂತೇಳಿ ರೊಕ್ಕ ಕಟ್ಸ್ಕೊಂಡು ಕೊಟ್ರು. ಅಂದ್ರೆ ಇಲಾಖೆ, ನಿಮ್ಮಲ್ಲಿ ಇಲಾಖೆ ಇದೆಯಾ? ಪಾಮಲ್ ಕಾರ್ಪ್ ಡಿಸ್ಟ್ರಿಕ್ಟ್ ಹಾರ್ಟಿಕಲ್ಚರ್ ಒಳಗ ಅದೊಂದು ಬ್ರಾಂಚ್ ಮಾಡಿರ್ತಾರ. ಓ, ತೋಟಗಾರಿಕೆ ಇಲಾಖೆಯಲ್ಲೇ? ಹಾ, ತೋಟಗಾರಿಕೆ ಒಳಗ ಒಬ್ರು ನಮ್ಮಲ್ಲಿ ಮಂಜುನಾಥ್ ಅಂತಿದ್ದಾರೆ, ಅಹಮದ್ ಬೇರೆ. ಆದ್ರೆ ಡಿಪಾರ್ಟ್ಮೆಂಟ್ ಲಿಂದ ಅನುಕೂಲ ಅದ ಅದಕ್ಕ. ಮತ್ತ 3 ಸಲ ವರ್ಷದಾಗ 1 ಅಂತೇಳಿ 3 ಸಲ ಗೊಬ್ಬರ ಕೊಡ್ತಾರ 3 ವರ್ಷ. ಪ್ರತಿ ಸಲ ಪೊಟ್ಯಾಶು ಮತ್ತೆ DAP ಅಥವಾ ಪೊಟ್ಯಾಶು 19 ಹಿಂಗಾಗಿ ಗೊಬ್ಬರ 2 ಸಲ ವರ್ಷಕ್ಕೆ 1 ಅಂತೇಳಿ 2 ವರ್ಷ ಕೊಡ್ತಾರೆ ಅವರು. ಹಚ್ಚಿ ಈಗ 5 ವರ್ಷ ಆಯ್ತಂತಿರ್ತಾವ? 5 ವರ್ಷ ನಡೀತಾ ಇದೆ. ನಾನು ಹಚ್ಚಿ 5 ವರ್ಷ ಆಯ್ತು, ಸ್ವಲ್ಪ ಮೇಂಟೆನೆನ್ಸ್ ನಾನು ಸರಿಯಾಗಿ ಮಾಡ್ಲಾರ್ದಕ್ಕ ಈ ವರ್ಷದಾಗ 2 ಸಲ ಅಷ್ಟೇ ಕಟ್ ಮಾಡಿದ್ರು. ಒಮ್ಮೆ 5,000 10,000 8,000 ಹಂಗ 3 ಸಲ ಬಂದದ. ನಾನು ಸ್ವಲ್ಪ ಸರಿಯಾಗಿ ಮೇಂಟೈನ್ ಮಾಡಲ್ಲ, ಯಾಕಂದ್ರೆ ನಮ್ ಸ್ವಲ್ಪ ಬೇರೆ ಗಿಡ ಇವು ಬಹಳ ಏನು ತೋಟ ಇವು ಕಬ್ಬು ಗಿಬ್ಬು ಅದ್ ಸ್ವಲ್ಪ ಇದು ಕಡಿಮೆ ಮಾಡಿವ್ರಿ. ಅದಕ್ಕೇನು ಮೇಂಟೆನೆನ್ಸ್? ತಾಳೆ ಬೆಳೆ ಬೆಳಿಬೇಕಾದ್ರೆ ಭೂಮಿ ಎಂತದ್ ಬೇಕು? ಜೊತೆಗೆ ಮಸಾರಿ ಇರ್ಬೋದು, ಕಪ್ ಇರ್ಬೋದು, ಅದಕ್ಕೇನ್ ಸಂಬಂಧ ಇಲ್ಲ. ಬೇಕಾದ ಭೂಮಿಗೂ ಬರ್ತದ ಇಂತದಕ್ಕಂತೇನಿಲ್ಲ. ಆದ್ರ ನೀರ್ ಮಾತ್ರ ಚಲೋ ಬೇಕ. ಅದಕ್ಕ ನೀರ್ ಚಲೋ ಬೇಕು, ಯಾಕಂದ್ರೆ ನಮ್ ಸೈಡು ನೀರು ನಮ್ಮಲ್ಲೇ ಆಮದ್ ಬೇರೆ, ಆದ್ರೆ ಎಲ್ಲ ಕಡೆ ಈ ರೀತಿ ಇರಂಗಿಲ್ಲಲ್ಲ. ಹಿಂಗಾಗಿ ಸ್ವಲ್ಪ ಜನ ಅದಕ್ಕ ಇದ್ ಮಾಡ್ಲಿಕ್ಕೆ ಹಿಂದ ಮುಂದೆ ನೋಡ್ತಾರ ಹೊರತಾಗಿ ಬೇರೆ ಕಡೆ ನಮ್ಮನ್ನ ಇದಕ್ ತೋರ್ಸ್ಲಿಕ್ಕಂತ ಕರ್ಕೊಂಡು ಹೋದ್ರಲ್ಲ 100 ಎಕರೆ 50 ಎಕರೆ 20 ಎಕರೆ ಫಸ್ಟ್ ಕ್ಲಾಸ್ ಪೀಕ್ ತೆಗಿರ್ಕೈತಾರೆ. ಇಲ್ಲೇ ಕುಷ್ಟಿಯಾಗ ಒಬ್ಬ ಶರಣಪ್ಪ ಅಂತ ಹೇಳಿ ಅವ ಅದೇ ಅಂತ, 100 ಗಿಡ ಇದ್ರೆ ಸಾಕು, ಒಂದ್ ಫ್ಯಾಮಿಲಿ ಬೇಕಾದಂಗ ಮೇಂಟೆನೆನ್ಸ್ ನಡೀತದ, ಏನ್ ಪ್ರಶ್ನೆನೆ ಇಲ್ಲ, ನಮ್ ದೇವ್ರ ಇದ್ದಂಗಪ್ಪ ಇದು ಅಂತೇಳಿ ಬಹಳ ಒಳ್ಳೆ ಇದ್ ಮಾಡ್ತಾನೆ ಅವ. ಈಗ ಮತ್ತೆ ನಿಮ್ ಭಾಗದಲ್ಲಿ ರೈತ ಹಚ್ಚಿದಾರ ತಾಳೆ ಬೆಳೆಯನ್ನ? ನಮ್ಮಲ್ಲಿ ನಾನೊಬ್ಬ ಹಚ್ಚಿನಿ, ಇನ್ನೊಬ್ಬ ನೋಡಿ ನಮ್ದು ಹಚ್ಚನ. ನಮ್ಮಲ್ಲಿ ಕುಷ್ಟಗಿ ತಾಲೂಕ್ ಹಂಗ ಒಂದ್ 50-60 ಎಕರೆ ಮೇಲೆ ಅದ್ರಿ. ಕುಷ್ಟಗಿ ತಾಲೂಕ್ ನಲ್ಲಿ ಹಚ್ಚಿದಾರ? ಚಲೋ. ಗೊಬ್ಬರ ಅದು ಏನೇನ್ ಕೊಡ್ತೀರಿ ಇದಕ್ಕೆ ವರ್ಷದಲ್ಲಿ? ಗೊಬ್ಬರ ಪೊಟ್ಯಾಶು ಯೂರಿಯಾ ಮತ್ತೆ ಅಲ್ಲಿಂದ 19-19 17-17 2 ವರ್ಷ ಅವರ ಗವರ್ಮೆಂಟ್ ಸಪ್ಲೈ ಮಾಡ್ತದ. ಅಂದ್ರೆ ಫ್ರೀ ಆಗಿ ಕೊಡ್ತಾರ ನಿಮ್ ಗೊಬ್ಬರ? ಫ್ರೀ ಕೊಡ್ತಾರೆ. ನಾವೇನಿಲ್ಲ, ಹೋಗಿ ತಮ್ ತಮ್ ತಗೊಂಡು ಅದ್ರ ಏನ್ ಚಾರ್ಜ್ ಇರ್ತ ಅಷ್ಟು ನಾವು ಕೊಟ್ಕೊಂಡು ತಗೊಂಡ್ಬಂದ್ರೆ ಆಗೋದು. ಅಲ್ಲಿ ಕುಷ್ಟಿಗೆ ಕೊಡ್ತಾರೆ, ಇನ್ನೊಂದು ಲೆಟರ್ ಕೊಡ್ತಾರ, ಗೊಬ್ಬರದ ಅಂಗಡಿಗೆ ಕೊಡ್ತಾರ. ಎಷ್ಟು ಗೊಬ್ಬರ ಹಾಕಿರೋ ಒಂದ್ ಗಿಡಕ್ಕೆ ಎಷ್ಟೆಷ್ಟು ಹಾಕ್ತಾರೆ ನೀವು? ಅದ್ರ 2 ಕೆಜಿ 3 ಕೆಜಿ ಹಿಂಗ ಅಂತ ಒಂದ್ ಲೆಕ್ಕದ ಮೇಲೆ ಕೊಟ್ಟಿರ್ತಾರೆ ಅವರು. ನಾವು ಮತ್ತೆ ಮಡಿ ಮಾಡಿ ಆ ಬಡ್ಡಿ ಇಷ್ಟು ಹಾಕ್ಬಿಡ್ತೀವಿ. ಈಗ ತಾಳೆ ಬೆಳೆ ಹಚ್ಚಿ ತಾವು 5 ವರ್ಷ ಆಯ್ತಂತೀರಿ, ಅದರಲ್ಲಿ ಏನಾದ್ರು ಮತ್ತೆ ಬೇರೆ ಬೆಳೆಗಳನ್ನ ಹಾಕೊಂಡಿರ ಮೊದಲ ಮುಂಚಿತವಾಗಿ? ನಾನು ಆಕ್ಚುಲಿ ಅದು ಒಬ್ರು ನೋಡ್ ಬಂದಿದ್ದೆ ಪಾಟೀಲ್ರ ಅಂತ ಹೇಳಿ, ಅಲ್ಲಿ ರೋಣದ ಹತ್ರ ಪಾಟೀಲ್ ಅಂತ ಹೇಳಿ ನಡುವ ನುಗ್ಗಿ ಮಾಡಿದ್ದಾವ. ಅದು ಒಳ್ಳೆ ಬೆಳೆ ರೀ, ಆದ್ರೆ ನಮಗ್ ಸ್ವಲ್ಪ ಮಾಡ್ಲಿಲ್ಲ ಅಂತ ನಮ್ಗ ಇದಾಯ್ತು ಖರೆ. ಆದ್ರೆ ಖಾಲಿ ಬಿಡೋದಕ್ಕಿಂತ ನಡುವ ಒಂದು ನುಗ್ಗಿ ಲೈನ್ ಮಾಡಿಬಿಟ್ರೆ ಅದು ಕಾಮನ್ ಸರಿಯಾಗಿ ಬರ್ತಿರ್ತದ ವರ್ಷ ಒಂದು. ನುಗ್ಗಿ ಬರ್ತದ? ನುಗ್ಗಿ ಒಳಗೆ ಬೇಕಾದಂಗ್ ನಡೀತದ. ಮೂವತ್ ಫೀಟ್ ಡಿಫ್ರೆನ್ಸ್ ಇರ್ತದ ನೋಡ್ರಿ, ಬಹಳ ತಂತ್ರ ಇರ್ತದೆ. 30 feet ಅಂದ್ರೆ ಅಂತರ ಬಹಳ, 30 ಡಿಫ್ರೆನ್ಸ್ ಇರೋ ಸಲುವಾಗಿ ಈ ನಡುವೆ ಒಂದೇ 3-4 ವರ್ಷ ನುಗ್ಗಿ ಗಿಡ, ನಮ್ದು ಉಣುಕಿ ಗಿಡ ಫಸ್ಟ್ ಕ್ಲಾಸ್ ಬಂತು. ಆದ್ರೆ ಸ್ವಲ್ಪ ನಮ್ಗ ಲೇಬರ್ ಇದ್ದು ಒಂದ್ ಪ್ರಾಬ್ಲಮ್, ಹಿಂಗಾಗಿ ನಾನು ತೆಗಿಸಿ ಈಗ ಫಸ್ಟ್ ಕ್ಲಾಸ್ ಬರೀ ಅದು ಒಂದೇ ಗಿಡ ಇಟ್ಟಿನಿ. ಇಟ್ಬಿಟ್ರಿ ಅದ್ರಾಗ ಮಾವು ಹಚ್ಕೋಬಹುದು, ನೀವ್ ಯಾವ್ದಾರ ಹಚ್ಕೋಬಹುದು, ಅದಕ್ಕೆ ಪ್ರಶ್ನೆ ಇಲ್ಲ. 30 feet ಇರ್ತದ ಸಣ್ಣ ಗಿಡ. ಈಗ ದೊಡ್ಡವಾದ ಮೇಲೆ ಏನಾಗ್ತದ, ಅವು ಪರಿಕ್ ಒಂದಕ್ಕೊಂದು ಕಲ್ತ ನಡುವೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಅಂದ್ರೆ ಸುಮಾರು ಒಂದು 5 ವರ್ಷ ತನಕ ಬೆಳೆಗಳು ಬರ್ತಾವ್ರ? 5 ವರ್ಷ ತನಕ ನೀವು ನಡುವು ಬೇಕಾ ಸೆಜ್ಜಿ ಸುರೇಪನ ಸಿಂಗ ಯಾವ ಪೀಕ್ ಹಾಕೋಬಹುದು. ಹಾಕೋಬಹುದು. ಆದ್ರೆ ಏನಾಗ್ತದ, ಸ್ವಲ್ಪ ಮೇಂಟೆನೆನ್ಸ್ ನೀವು ಹೆಂಗ್ ಮಾಡ್ತೀರಿ ಹೆಂಗ್ ನಿಮ್ಗೆ ಅನುಕೂಲ ಆಗ್ತದ, ಏನು ಲಾಸ್ ಏನಲ್ಲ. ಲಾಸ್ ಅಂದ್ರೆ ನೀವು 5 ವರ್ಷ ಈಗ ಅದರಲ್ಲಿ ಏನು ಗಳೆ ಹೊಡಿದು ಕಸ ತೆಗಿಸೋದು ಹೆಂಗ್ ಮಾಡ್ತಾ ಇದ್ದಾರೆ? ಟ್ರ್ಯಾಕ್ಟರ್ ಇದೆ, ಟ್ರ್ಯಾಕ್ಟರ್ ಇಲ್ಲ, 30 feet ಡಿಫ್ರೆನ್ಸ್ ಇರ್ತದಲ್ಲ, ಒಂದೇ ಲೈನ್ ಬರ್ತದ, ಹಿಂಗ್ ಒಂದ್ ಲೈನ್ ಬರ್ತದ, ಹಿಂಗ್ ಒಂದ್ ಲೈನ್ ಬರ್ತದ. ಆದ್ರೆ ನಾನು ಟ್ರ್ಯಾಕ್ಟರ್ ಇಲ್ಲ ಹೋಗಿ ಹಿಂಗ್ ಬಂದ್ಬಿಡ್ತದ, ಒಂದ್ ಮೊಡಿಸಿದ ಅಂದ್ರೆ 2,000-3,000 ರೂಪಾಯಿ ಚಾರ್ಜ್ ಆಗ್ತದ. ಈಗ 500 ರೂಪಾಯಿ ಒಂದ್ ಕಾಸು ಇಲ್ಲ ನಮ್ಮಲ್ಲಿ ಟ್ರ್ಯಾಕ್ಟ್ರಿ. ಹಿಂಗಾಗಿ ರೈತರಿಗೆ ಏನೋ ಒಳ್ಳೇದ್ ನೋಡ್ರಿ ಅದು, ಇಷ್ಟು ಮಾತ್ರ ಕರೆ. ಈಗ ತಮ್ದು ಇಳುವರಿ ಪ್ರಾರಂಭ ಆಗೈತಂತಂದ್ರೆ ರೇಟ್ ಅದು ಹೇಗೆ ತಗೋತಾ ಇದಾರೆ? ಅಂದ್ರೆ ರೇಟು ಮೊದ್ಲಾಗ ಕಡಿಮೆ ಇತ್ತು, 1200 ಇತ್ತು ಟನ್ ಗಟ್ಲೆ ಲೆಕ್ಕ. ಟನ್ ಒಂದ್ 1200 ಒಂದ್ ಟನ್ಗೆ 1200 ಇತ್ತು, ಈಗ 1800 ಆಗಿದೆ. ಚಲೋ ಆಗಿದೆ ರೇಟ್. ಒಂದ್ ಟನ್ಗೆ 1800 ಒಂದ್ ಟನ್ಗೆ 1800 ಮತ್ತೆ ಯಾವ್ದು ಏನು ಖರ್ಚಿಲ್ಲ ಏನಿಲ್ಲ. ನಾವ್ ಇಲ್ಲಿ ಸ್ಪಾಟ್ ಮೇಲೆ ಏನು ಕೊಡ್ತೀವಿ ಅದನ್ನ ಅವರು ಬ್ರಿಡ್ಜ್ ಗೆ ತೂಕ ಮಾಡಿಸಿಕೊಂಡು ಬಿಲ್ ನಮಗ್ ಕಳಿಸಿ ಬಿಡ್ತಾರ, ನಮ್ ಅಕೌಂಟ್ ಗೆ ಅಮೌಂಟ್ ಹಾಕ್ಬಿಡ್ತಾರ. ಅಂದ್ರೆ ನೀವು ಫೋನ್ ಮಾಡಿ ಹೇಳ್ಬೇಕು ಅವ್ರಿಗೆ, ನಮ್ದು ಬಂದ್ರೆ ಅವ್ರು ಏಜೆಂಟ್ ಇರ್ತಾನ ಅಂದ್ರೆ ಅವ್ರ ಕಂಪ್ನಿಯವ ಅವ್ ನೀವೊಂದು ಹಿಂಗ ಹಿಂಗಪ್ಪ ನಮ್ದು ರೆಡಿ ಆಗಿದ್ ಬರ್ರಿ ಅಂತಂದ್ರೆ ಬಂದ್ ಬಿಡ್ತಾನ, ಬಂದು ತಮ್ ಟಮ್ ಟಮ್ ನಗರ ಲಾರ್ಯಾಗಾರ ಇದ್ರಾಗಾರ ಹಾಕೊಂಡು ಹೋಗ್ತಾರ. ಮತ್ತೆ ಬೇರೆ ಸ್ಪೆಷಲ್ ಏನಾರು ಕೇರ್ ತಗೊಳ್ಳಂತದ್ದು, ಎಣ್ಣೆ ಗೊಬ್ಬರ ಸ್ಪ್ರೇ ಮಾಡುದು ಅಂತವ್ ಏನಿಲ್ಲ ಇಲ್ಲಿ? ನಾವಂತೂ ಹಾಕಿಲ್ಲ ಅದಕ್ಕೆ ಸ್ಪ್ರೇ ಎಣ್ಣೆ ಪುಡಿ ಅನ್ನೋ ಪ್ರಶ್ನೆ ಇಲ್ರಿ. ಅದಕ್ಕೆ ಏನಾದ್ರು ಪ್ರಾಣಿ ಪಕ್ಷಿಗಳ ಕಾಟ ಏನು ತಿನ್ನಂಗಿಲ್ಲ, ಮನುಷ್ಯರು ಕಳವು ಮಾಡಂಗಿಲ್ಲ. ಯಾಕಂದ್ರೆ ಇವ್ ತೆಂಗಿನ ಗಿಡ ನೀರ್ ಮಾಡಿದ್ರಿ ಅಂದ್ರೆ ನಾವ್ ಇರ್ಲಾರ ಯಾವ ಒಬ್ಬ ಮ್ಯಾಲ ಎತ್ತಿ ಹರ್ಕೊಂಡು ಹೋಗ್ಬಿಡ್ತಾನೆ, ತಿಂದ ಅಲ್ಲೇ ಖಾಲಿ ಬಟ್ಲ ಹೋಗಿರ್ತಾರೆ. ಇದು ಹಂಗಲ್ಲ, ಎಷ್ಟೊತ್ತಿದ್ರು ಡಿಪಾರ್ಟ್ಮೆಂಟ್ ನವ್ರು ಬಂದು ಒಯ್ಯಬೇಕು, ಬೇರೆದವ್ರು ತಿನ್ಲಿಕ್ಕೆ ಬರಂಗಿಲ್ಲ, ಕೆಟ್ಟ ವಿಷಯ ಇರ್ತದ. ಯಾರು ಮಂಗಗಳು ತಿನ್ನೋದಲ್ಲ ಪಕ್ಷಿಗಳು? ಏ ಸುದ್ದಿ ತೆಗಿಬಾಡ್ರಿ, ಸೇಮ್ ಇಚ್ಚಿದ್ದಂಗ ಇರ್ತದ, ಯಾರು ಮುಟ್ಟಂಗಿಲ್ಲ. ಅದನ್ನ ಮುಟ್ಟಾಕ ಹೋಗುದಿಲ್ಲ ಯಾರು, ಮುಟ್ಟಾಕ ಹೋಗಿಲ್ಲ. ನೀವು 8 ದಿವಸ ಇಟ್ಟರು ಸಹಿತ ಏನಪ್ಪ ಇನ್ನ ಇಟ್ಟರ್ ಬಿಡುದ್ರು ಅಂತೇಳಿ ತಗೊಂಡ್ ಹೋಗ್ತಾರ. ನೀರು ಹೇಗ್ ಮಾಡ್ತಾ ಇದಿರ್ತಾವ್? ಎಷ್ಟ್ ದಿವಸಕ್ಕೊಮ್ಮೆ ನೀರ್ ಕೊಡ್ತಾ ಇದ್ರಿ? ನಾನು ಡ್ರಿಪ್ ಮಾಡಿನ್ರಿ, ಆದ್ರೆ ಆಕ್ಚುಲಿ ಡಿಪಾರ್ಟ್ಮೆಂಟ್ ನವ್ರು ಕೊಡ್ಬೇಕಾಯ್ತು, ಡ್ರಿಪ್ ಕೊಟ್ಟಿಲ್ಲ ನನಗ. ಮಡಿ ಮಾಡಿಸಿ ನೀರ್ ಹಾಸಿರ್ ಚಲೋ ಅಂತಾರ, ನಮ್ಗ ಆಗಂಗಿಲ್ಲ ಅನ್ನೋದಕ್ಕ ನಾ ಡ್ರಿಪ್ ಲೇನ ಬಿಡ್ಲಿಕ್ಕೈತೀನಿ. ವಸ್ತುಕ್ಕೂ ದಿವಸ ಎಷ್ಟ ತಾಸು ಚಾಲು ಮಾಡ್ತೀರಿ ಡ್ರಿಪ್? ನಾನು ಅದಕ್ಕೆ ಅದ್ರ ಸಲುವಾಗಿ ಒಂದ್ ಬೋರ್ ಹಾಕ್ಸಿನಿ, ಅದು ನೀರ್ ಚಲೋ ಅದ ಅದಕ್ಕೆ ಬಿಟ್ಟು ಬಿಟ್ಟಿರ್ತೀನಿ. ಪೂರ ಸಂಜೆನ ಚಾಲು ಮಾಡಿ? ಹೌದೌದ, ಬೇರೆ ಪೀಕ್ ಮಾಡಿಲ್ರಿ. ಅದನ್ನ ಒಂದ್ 5-6 ಎಕರೆದ್ದು ನಡುವು ಸುಮ್ನೆ ಹಗಲೆಲ್ಲ ಮಾಡೋದು, ಇದು ಮದುವೆ ಏನೋ ಗಿಡದೊಳಗೆ ನೆಳ್ಳಿ ಏನೋ ಆಗಂಗಿಲ್ಲ ಅಂತೇಳಿ. ಹೌದೌದು, ಅದನ್ನ ಕಂಪ್ಲೀಟ್ ಅದ್ರ ಸಲುವಾಗಿ ಒಂದ್ ಬೋರ್ ಅದ, ಅದನ್ನ ಬಿಟ್ಟು ಬಿಟ್ಟಿವಿ. ಏನ್ ಅನಿಸ್ತದೆ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ದು ಚೆನ್ನಾಗಿ ಬರಬಹುದು? ಮುಂದಿನ ದಿನ ನಮಗ್ ನೋಡ್ರಿ, ಸ್ವಲ್ಪ ಸರಿಯಾಗಿ ಮಾಡಿದ್ರೆ ಅದ್ರಷ್ಟು ಒಳ್ಳೇದು ಯಾವ್ದು ಅಲ್ಲ. ಆದ್ರೆ ನನಗ ಆಗಿಲ್ಲ ಅಂತ ನಾವು ಒಪ್ಕೋತೀನಿ ಹೊರತಾಗಿ, ಆದ್ರೆ ಪೀಕ್ ತೆಗಿಲಿಕ್ಕ ಒಳ್ಳೆ ಇದು ಅದು. ಯಾಕಂದ್ರೆ ಇದು ಇಲ್ಲ, ಗೊಬ್ಬರ ಬೀಜದ ಕಾಟಿಲ್ಲ. ಹೌದು, ಮತ್ ಮಾರ್ಕೆಟ್ ಬಿತ್ತಪ್ಪ ಅನ್ನಂಗಿಲ್ಲ. ಈ ಟೊಮ್ಯಾಟೊ ಮತ್ತೆ ಅವ್ರ ತಗೊಳ್ರಿ, 20 ಒಮ್ಮೆ ಆಗ್ತದ, ಒಮ್ಮೆ 100 ರೂಪಾಯಿ ಒಂದ್ ಪುಟ್ಟಿ ಆಗ್ತಿರ್ತಾವ. ಹೌದೌದೌದು, ಮತ್ ಇದು ಹಂಗಿಲ್ಲ, ರೇಟ್ ಮೊದ್ಲಾಗ ಫಿಕ್ಸ್ ಮಾಡಿರ್ತಾರ ಅವ್ರು, 1700-1800 ಈಗೇನ್ ರೇಟ್ ಎಣ್ಣೆ ರೇಟ್ ಅದ. ಹಿಂಗಾಗಿ ಅದೇನ ಡೌನ್ ಹೊಡಿತದ, ಡೌನ್ ಆಗದಲ್ಲ, ಒಂದ್ ರೇಟ್ ಫಿಕ್ಸ್ ಅದ, ಇನ್ನ ಜಾಸ್ತಿ ಹಾಕೊಂತ ಹೋಗತ್ ರೇಟ್. ರೇಟ್ ಅಂದ್ರೆ ಸ್ವಲ್ಪ ಮೊದ್ಲಾಗ ಡಿಪಾರ್ಟ್ಮೆಂಟ್ ನವರು ಇದು ಮಾಡ್ತಿದ್ರು, ಈಗ ಒಂದ್ ಸ್ವಲ್ಪ ಕೇಳಿ ಕೇಳ್ತಾರೆ ಹಂಗ ಹಿಂಗ ಅಂತೇಳಿ. ಅವ್ರು ಇವ್ರ ಇರ್ತಾರ, ಏನೋ ಏಜೆಂಟ್ಸ್ ಇರ್ತಾರ, ಅವ್ರು ಯಾವ್ದು ಏನ್ ಮಾಡ್ತೀರಿ ಏನಿಲ್ಲ ಅಂತ ಕೇಳ್ತಾರ. ಆದ್ರೆ ಇನ್ನು ಸ್ವಲ್ಪ ಗೌರ್ಮೆಂಟ್ ಲಿಂದ ಏನಾದ್ರು ಸ್ವಲ್ಪ ಸಬ್ಸಿಡಿ ಅಥವಾ ಮತ್ತೇನಾರ ಡ್ರಿಪ್ ಇಂತವೇನಾರ ಹಾರ್ಟಿಕಲ್ಚರ್ ಗೆಲ್ಲ ಬೇಕಾದ ಡ್ರಿಪ್ ಅಂತಾರ, ಆದ್ರೆ ಏನ್ 10 ಪೈಸಾ ಕೊಟ್ಟಿಲ್ಲ ನಮ್ಗ. ಕೊಟ್ಟಿಲ್ಲ, ಕೊಟ್ಟಿಲ್ರಿ. ಮತ್ತೆ ಇದ್ರಲ್ಲಿ ಏನು ಕಟಿಂಗ್ ಮಾಡೋದು ಅವು ಇವು ಏನಾರು ಮಾಡ್ತಾ ಇರ್ತಾರೆ, ಪರಿಕೆಗಳನ್ನ ತೆಗೆದು ಅದು ಏನಿಲ್ಲ. ಮತ್ತ ಅವನ್ನ ಸ್ವಲ್ಪ ದೊಡ್ಡವಾದಂಗೆಲ್ಲ ತೆಗಿಯಬೇಕಾಗ್ತದ್ರಿ. ಹಣ್ಣು ಬಂದದ್ದು ಕಡಿತೀವಲ್ಲ, ಅದ್ರ ಬುಡಕ್ ಒಂದ್ ಪರಿಕ್ ಬರ್ತದ, ಅದನ್ನ ಕಡಿಲೇಬೇಕು. ಅದನ್ನ ಒಮ್ಮೆ ಗೊನಿ ತಕೊಳ್ಳಿಕ್ ಬರ್ತದ. ಎಷ್ಟು ವರ್ಷ ಆಯುಷ್ ಇದ್ರದ್ದು ಒಮ್ಮೆ ಹೆಚ್ಚಿದ್ರೆ ಎಷ್ಟು ವರ್ಷ ಬರ್ತಾರೆ ಬೆಳೆ? ಅದು ಅವರೆಲ್ಲ 50-60 ವರ್ಷ ಅಂತಾರ್ಬಿಟ್ರೆ. ಆದ್ರೆ ಈ ಗಿಡ ಸ್ವಲ್ಪ ದೊಡ್ಡವಾದ್ಮೇಲೆ ಸ್ವಲ್ಪ ನಾವು ಸರಿಯಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಏನ್ ಪ್ರಶ್ನೆ ಬರಂಗಿಲ್ಲ. ನಿಮ್ಗೆ 5 ಎಕರೆಯಲ್ಲಿ ವರ್ಷಕ್ಕೆ ಎಷ್ಟು ಟನ್ ತೆಗಿಬಹುದು ಅಂತ ಅನ್ಸುತ್ತೆ ನಿಮ್ಗೆ ಮುಂದಿನ ದಿನಗಳಲ್ಲಿ? ನಾನು ಸರಿಯಾಗಿ ಮಾಡಿದ್ರೆ ವರ್ಷದಾಗ 3-4 ಪೀಕ್ ಸಾಲ ತೆಗಿಬಹುದ್ರಿ. ಕನಿಷ್ಠ ಏನಿಲ್ಲ ಅಂದ್ರು ಒಂದ್ 50-60 ಸಾವಿರದಿಂದ 1 ಲಕ್ಷ ತನಕ ತೆಗಿಬಹುದು ಅಂತ ಪ್ಲಾನ್ ಅದ. ಅಂದ್ರೆ ಟನ್ಗಳು? ಅಷ್ಟು ಟನ್ ಗಳಾಗ್ತದ? ಹೌದೌದೌದು. ಒಂದು ಗೊನಿ ಎಷ್ಟು ಊತದ ಒಂದು ಗೊನಿ? ಅದು ಒಂದು ಗೊನಿ ನೋಡ್ರಿ, ನಮ್ಗ ಒಬ್ಬ ಮನುಷ್ಯ ಹೊರ್ಲಿಕ್ ಆಗಂಗಿಲ್ಲ ಅದು. ಓ, ಅಷ್ಟು ಸಾಧಾರಣ ಇಪ್ಪತ್ ಇಪ್ಪತ್ತೈದು ಕೆಜಿ ಲಿಂದ ಮ್ಯಾಲೇನೋ ಇರ್ತದ, ಹೊರತಕ್ಷ ತೆಳಗೇನ್ ಇರಂಗಿಲ್ಲ ಅದು. ಅಂತ ಗೊನೆಗಳು ಒಂದೊಂದು ಗೊನೆನ ಬಿಡ್ತಾರೆ. ಅದು ಸರಿಯಾಗಿ ನಾವು ಮಾಡಿದಿವಿ ಅಂದ್ರ ಒಳ್ಳೆ ಒಂದ್ ನಾಲ್ಕು ಗೊನಿ ಇಟ್ಟರೆ ಅಂದ್ರೆ ಒಂದ್ ಕ್ವಿಂಟಲ್ ಆಗೇ ಬಿಡ್ತದ. ಆದ್ರೇನು ಸ್ವಲ್ಪ ಮೇಂಟೆನ್ಸ್ ಬೇಕದು. ಬರೀ ನಾವ್ ಹಂಗ ಗಿಡ ಹಚ್ಚಿದ್ವಿ ಅಂತೇಳಿ ಹಂಗ ಇದ್ ಮಾಡಿದಂಗಲ್ಲ. ಒಳ್ಳೆ ರೀತಿ ಗೊಬ್ಬರ ನೀರು ಬೇಕದಕ್ಕೆ ಜಗ್ಗಿ. ಹೌದೌದು, ನೀರು ಗೊಬ್ಬರ ಮಾತ್ರ ಕಂಪಲ್ಸರಿ ಬೇಕು. ಮತ್ ಬೇರೆ ಏನು ಎಣ್ಣೆ ಪಣ್ಣೆ ಪುಡಿ ಹೊಡಿಬೇಕು. ಈಗ ನೋಡ್ರಿ ಕಬ್ಬಿಗೆ ಮತ್ ಯಾವ ಬೇರೆ ಗಿಡಕ್ಕ ಸಿಕ್ಕಾಪಟ್ಟಿ ಅವು ಇವು ಅಂತ ಹಾಕ್ತಿವಿ. ಏನೇನು ಇದಕ್ ಬೇಕಾಗಿಲ್ಲ. ಇದ್ರ ಜೊತೆ ಮತ್ ರಾಘವೇಂದ್ರ ಅವರು ತಮ್ದು ಏನೇನ್ ಬೆಳೆಗಳಿದಾವೆ? ನಂದು ಬೇರೆ ಶೇಂಗಾ ಸೂರ್ಯಪಾನ ಅಂತ ಹಾಕ್ತಿವ್ರಿ ನಾವ್ ಇಲ್ಲಿ ತೋಟನ. ಬೇರೆ ಈಗ ಒಂದ್ 5 ಎಕರೆ ಕಬ್ಬು ಹಚ್ಚೀನಿ ಬೇರೆ ಇದು ಬೇರೆ ಸರ್ವೆ ನಂಬರ್ನಾಗ. ಅದು ಈಗ ಒಂದ್ 2 ತಿಂಗಳಾತ್ ಹಚ್ಚಿ ಒಂದಿಷ್ಟು ಬರುವಲ್ಲ ಅವ ಅವನ್ನ ಮಾಡ್ಕೊಂಡಿದ್ದೀವಿ. ಹೇಗೆ ಮತ್ತೆ ಇದನ್ನ ಮುಂದಿನ ದಿನಗಳಲ್ಲಿ ತಾಳೆ ಬೆಳೆಯನ್ನು ಇನ್ನೂ ಜಾಸ್ತಿ ಮಾಡ್ಬೇಕಂತಿದೆ ನಿಮ್ಗೆ? ಇಷ್ಟಿಗೆ ನಾನಂತೂ ಈಗಿಲ್ರಪ್ಪ, ಯಾಕಂದ್ರೆ ನನಗೆ ಸ್ವಲ್ಪ ಅದ್ರೊಳಗೆ ಸರಿಯಾಗಿ ಪೀಕು ಇದು ಆತಂದ್ರ ಮುಂದೆ ಎಕ್ಸ್ಟೆನ್ಷನ್ ಮಾಡ್ತೀನಿ, ಇಲ್ಲಾದ್ರೆ ಈಗ ಏನಾದ್ರು ಅಷ್ಟು ಮೇಂಟೈನ್ ಮಾಡ್ತೀನಿ. ಕೆಲವು ಮಂದಿ ಅಂತಾರೆ ಅದ್ರಾಗೇನ್ರಿ ಮೂರು ತಿಂಗಳದಾಗ ಬೇಕಾದ ಪೀಕ್ ತೆಗಿತಾರೆ, ಈಗ ನೀವು ಯಾಕೆ ಹಚ್ಚಿರಿ ಆಗೀಗ ಅಂತಾರ. ಆದ್ರೂ ನನಗ ಅದ್ರ ಮೇಲೆ ಏನೋ ಒಂದ್ ಇಂಟ್ರೆಸ್ಟ್ ಅದ, ಯಾಕಂದ್ರೆ ಇವತ್ತಿದ ನಾಳೆ ನಾ ಸರಿಯಾಗಿ ತೆಗಿತೀನಿ ಅನ್ನೋ ಭಾವನೆ ಅದ. ಭಾವನೆ ಅದ ನಿಮ್ಗೆ? ವಯಸ್ಸು ವಯಸ್ಸು ಅಂದ್ರೆ ಈಗ ರೈತರು ಏನ್ ಹೇಳ್ತಾರೆ ಮತ್ತೆ ತಾಳೆ ಬೆಳೆಯನ್ನ ಹಚ್ಚಬೇಕು ಅನ್ನುವಂತವ್ರಿಗೆ ನಾನು ಹಚ್ಚಲೇಬೇಕು. ಪ್ರತಿಯೊಬ್ರು ನೀರಿತ್ತು ಅಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡೋರು ಮನೆಯಾಗ ಯಾರು ಇಲ್ಲ, ಲೇಬರ್ ಪ್ರಾಬ್ಲಮ್ ಅದ ಅಂದ್ರೆ ಇದನ್ನ ಮಾಡ್ಲೇಬೇಕು, ಕಂಪಲ್ಸರಿ ಮಾಡ್ಬೇಕು. ಒಳ್ಳೆ ಲಾಭ ಬರ್ತದ ಅಂತೀರಿ? ಬರ್ತದ ಬರ್ತದ ಬರ್ತದ್ರಿ, ಏನ್ ಪ್ರಶ್ನೆ ಇಲ್ಲ. ಒಳ್ಳೇದು ರಾಘವೇಂದ್ರ ಕುಲಕರ್ಣಿ ಅವರ, ಇದುವರೆಗೆ ನಿಮ್ಮ ತಾಳೆ ಬೆಳೆ ಅನುಭವ ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ತಾಳೆ ಬೆಳೆ ಬೇಸಾಯದಲ್ಲಿ ತೊಡಗಿರುವ ರೈತರಾದ ರಾಘವೇಂದ್ರ ಕುಲಕರ್ಣಿ ಅವರೊಡನೆ ಸಂದರ್ಶನವನ್ನ ಕೇಳಿದ್ರೆ ಸಂದರ್ಶಕರು ಡಾಕ್ಟರ್ ವಿ ಜಿ ಬಾವಲತಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಜಿಲ್ಲೆಯಲ್ಲಿ ಶೇಂಗಾವನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು KRG 1, ಅಜಯ, KDRI 9 ಈ ತಳಿಗಳನ್ನು ಬಿತ್ತಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಇನ್ನು ಜೋಳದಲ್ಲಿ ಬೆಂಕಿ ಹುಳುವಿನ ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬರಿಲ್ ಅಥವಾ 2 ಮಿಲಿಲೀಟರ್ ಮೆಲಥಿಯಾನ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ 50% ತೆನೆಗಳು ಹೊರಬಂದಾಗ ಸಿಂಪಡಿಸಬೇಕು. ಇದೇ ಸಿಂಪರಣೆಯನ್ನು ಮತ್ತೆ 4-6 ದಿನಗಳ ನಂತರ ಮತ್ತೆ ಕೈಗೊಳ್ಳಬೇಕು. ಇನ್ನು ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2 ಗ್ರಾಂ ಮೆಟಾರಿಜಿಯಂ ಅನಿಸೋಪ್ಲಿಯೇ ಅಥವಾ 2 ಗ್ರಾಂ ಮೆಟಾರಿಜಿಯಂ ರಿಲೇ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಅಥವಾ 0.4 ಗ್ರಾಂ ಇಮಾಮೆಕ್ಯುನ್ ಬೆಂಜೇಟ್ 50 SG ಅಥವಾ 0.25 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಜಿಲ್ಲೆಯಲ್ಲಿ ಭತ್ತವನ್ನು 2ನೇ ಬೆಳೆಯಾಗಿ ನಾಟಿ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ನೀರಿನ ಲಭ್ಯತೆಯನ್ನು ನೋಡಿಕೊಂಡು ಭತ್ತದ ನಾಟಿಯನ್ನು ಕೈಗೊಳ್ಳಬೇಕು. ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಕೈಗೊಳ್ಳಬಹುದು. ಇನ್ನು ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪೊಡಾಪ್ಟರ್ ಕೀಡೆಯ ಹತೋಟಿಗೆ 0.15 ml ಕ್ಲೋರಾನ್ ಎಂಟರ್ನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿಗೆ 7.5 g ಚಿಕ್ಪಿ ಮ್ಯಾಜಿಕ್ ಅಥವಾ 20 g ಯೂರಿಯಾ ಮತ್ತು 1 ml ಟ್ರೈಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಹಾಗೆಯೇ ಮತ್ತೆ ಈ ಸಿಂಪರಣೆಯನ್ನು 15 ದಿನಗಳ ನಂತರ ಮತ್ತೊಮ್ಮೆ ಮಾಡಬಹುದು. ಇನ್ನು ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಟ್ಟದೆ ಕಾಂಪೋಸ್ಟನ್ನು ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆಯು ಕೂಡ ಹೆಚ್ಚಾಗ್ತದೆ. ಸೂರ್ಯಕಾಂತಿ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ml ಡೈಫೆನಕೊನೊಜಾಲ್ 25 EC ಅಥವಾ 0.5 g ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯಾ ಅಂಗಮಾರಿ ರೋಗದ ಹತೋಟಿಗೆ 2 g ಮ್ಯಾಂಕೋಜಿಬ್ ಅಥವಾ 1 ml ಹೆಕ್ಸಾಕೊನೊಜಾಲ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಜಿಲ್ಲೆಯಲ್ಲಿ ಟೊಮ್ಯಾಟೋವನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಟೊಮ್ಯಾಟೋ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡುಬಂದಲ್ಲಿ 2 g ಮ್ಯಾಂಕೋಜಿಬ್ ಅಥವಾ 2 g ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡುಬಂದಲ್ಲಿ 1 g ಥಯೋಡಿಕಾರ್ಬ್ 75 WP ಅಥವಾ ಇಮ್ಯಾಮೆಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಜಿಲ್ಲೆಯಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಕಿಟಕಿಯಲ್ಲಿ ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಿಸಬೇಕು. ಇನ್ನು ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳ ಬಳಸುವುದರ ಮೂಲಕ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಬಹುದು. ಇನ್ನು ಜಾನುವಾರುಗಳಿಗೆ ಸಮತೋಲನವಾದಂತಹ ಪಶು ಆಹಾರವನ್ನು ಒದಗಿಸಬೇಕು. ಒಣಮೇವು, ಹಸಿರು ಮೇವು ಮತ್ತು ದಾಣೆ ಮಿಶ್ರಣವನ್ನು ತಿನ್ನಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಇನ್ನು ರಾತ್ರಿಯ ಸಮಯದಲ್ಲಿ ತಾಪಮಾನ ಇಳಿಕೆಯಾಗುವುದರಿಂದ ಜಾನುವಾರುಗಳನ್ನು ಬೆಚ್ಚನೆಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ರೈತ ಬಾಂಧವರಿಗೆ ಈ ವಿಷಯವಾಗಿ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂತಂದರೆ, ನಿಮ್ಮ ಹತ್ತಿರವಿರುವಂತಹ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನು ಅಥವಾ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಮತ್ತು ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗೋಣಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೊಣ ಜಾಸ್ತಿಯಾಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಪೇಟೆ ಧಾರಣೆಯನ್ನ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆ: ಶೇಂಗಾ, ಗೊಂಗ್ರಿ ಕನಿಷ್ಠ 3,869 ರೂಪಾಯಿಗಳಿಂದ ಗರಿಷ್ಠ 6,548 ರೂಪಾಯಿಗಳವರೆಗೆ. ಈರುಳ್ಳಿ 500 ರೂಪಾಯಿಗಳಿಂದ 2,581 ರೂಪಾಯಿಗಳವರೆಗೆ, ಭತ್ತ ರಾಜಹಂಸ 1,389 ರೂಪಾಯಿಗಳಿಂದ 1,447 ರೂಪಾಯಿಗಳವರೆಗೆ, ಭತ್ತ ಸೋನಾ ಮಸೂರಿ 1,319 ರೂಪಾಯಿಗಳಿಂದ 2,150 ರೂಪಾಯಿಗಳವರೆಗೆ, ಸೂರ್ಯಕಾಂತಿ 5,079 ರೂಪಾಯಿಗಳಿಂದ 5,425 ರೂಪಾಯಿಗಳವರೆಗೆ, ಕೆಂಪು ತೊಗರಿ 4,001 ರೂಪಾಯಿಗಳಿಂದ 6,430 ರೂಪಾಯಿಗಳವರೆಗೆ, ಬೆಳ್ಳಿ ತೊಗರಿ ಕನಿಷ್ಠ 4,300 ರೂಪಾಯಿಗಳಿಂದ ಗರಿಷ್ಠ 6,120 ರೂಪಾಯಿಗಳವರೆಗೆ. ಇದುವರೆಗೆ ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ. ಒಣಮೆಣಸಿನಕಾಯಿ ಗರಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 9,400 ರೂಪಾಯಿಗಳವರೆಗೆ. ಹೈಬ್ರಿಡ್ ಜೋಳ 1,900 ರೂಪಾಯಿಗಳು. ಭತ್ತದ RNR ಹಳೆಯದು 2,000 ರೂಪಾಯಿಗಳಿಂದ 2,005 ರೂಪಾಯಿಗಳವರೆಗೆ. ಭತ್ತ ಹೊಸ ಸೋನಾ ಮಸೂರಿ 1,609 ರೂಪಾಯಿಗಳಿಂದ 1,800 ರೂಪಾಯಿಗಳವರೆಗೆ. ಭತ್ತ ಹಳೆ ಸೋನಾ ಮಸೂರಿ 2,100 ರೂಪಾಯಿಗಳಿಂದ 2,355 ರೂಪಾಯಿಗಳವರೆಗೆ. ಇದುವರೆಗೆ ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳನ್ನು ಕೇಳಿದ್ರಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೇಳುಗರೆ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರವು ನಾಳೆ ಸಂಜೆ 6:51 ಮೀನು ಕೃಷಿಗೆ ಇಲಾಖೆಯ ಯೋಜನೆಗಳು ಮತ್ತು ಜಿಲ್ಲೆಯಲ್ಲಿ ಮೀನು ಕೃಷಿಗೆ ಇರುವ ಅವಕಾಶಗಳು ಕುರಿತು ನೇರ ಫೋನಿನ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದ್ದು, ಈ ಕಾರ್ಯಕ್ರಮದಲ್ಲಿ ರಾಯಚೂರು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಶರಣಬಸವ ಅವರು ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ. ಕೇಳುಗರು ಆಕಾಶವಾಣಿಯ ದೂರವಾಣಿ ಸಂಖ್ಯೆ 0853222335 ಅಥವಾ 9449817322 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಈಗ ಕೇಳಿ, ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಗಾಗಿ ಅನುಸರಿಸಬೇಕಾದ ಕ್ರಮಗಳು ಕುರಿತು ಲಿಂಕ್ಸ್ಕೂರು ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಅರವಿಂದ್ ರಾಥೋಡ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಹುಲತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕಲ್ಲಂಗಡಿ ಒಂದು ಬೆಳೆಯಲ್ಲಿ ಹೆಚ್ಚು ಇಳುವರಿಯನ್ನು ಪಡಿಬೇಕಾಗಿತ್ತು, ಹೆಚ್ಚು ಲಾಭವನ್ನು ಪಡಿಬೇಕಾಗಿತ್ತು ಅಂದರೆ ಯಾವ ರೀತಿ ರೈತರು ಕಲ್ಲಂಗಡಿ ಬೇಸಾಯವನ್ನು ಮಾಡಿದರೆ ಚೆನ್ನಾಗಿ ಇಳುವರಿಯನ್ನು ಪಡ್ಕೋಬೋದು ಮತ್ತು ಮಾರುಕಟ್ಟೆಯಲ್ಲಿ ಒಳ್ಳೆಯ ಧಾರಣೆ ಪಡಿಬೇಕಾಯ್ತಂದರೆ ಯಾವ ರೀತಿ ಒಂದು ಗುಣಮಟ್ಟ ನಾವು ಉತ್ಪಾದನೆಯನ್ನು ಮಾಡ್ಬೋದು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಲಿಂಗಸೂರು ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ತೋಟಗಾರಿಕೆ ತಜ್ಞರಾದಂಥ ಡಾಕ್ಟರ್ ಅರವಿಂದ್ ರಾಥೋಡ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಬನ್ನಿ, ಅವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರವನ್ನು ತಿಳ್ಕೊಳ್ಳೋಂತ. ಅರವಿಂದ್ ರಾಥೋಡ್ ಅವರೇ, ಮೊದಲನೇದಾಗಿ ಹೇಳಿ, ಕಲ್ಲಂಗಡಿ ಈ ಭಾಗದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಭಾಗದಲ್ಲಿ ಬೆಳೀಲಿಕ್ಕೆ ಯಾವ ರೀತಿ ಅವಕಾಶಗಳಿದ್ದಾವೆ? ಬೇರೆ 5-6 ತಾಲೂಕುಗಳು ಬರ್ತವೆ, 5-6 ತಾಲೂಕುಗಳಲ್ಲಿ ಯಾವ ತಾಲೂಕಿನಲ್ಲಿ ಚೆನ್ನಾಗಿ ಕಲ್ಲಂಗಡಿ ಉತ್ಪಾದನೆಯನ್ನು ಮಾಡಬಹುದು? ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತಿನ ದಿನ ಇದನ್ನು ಬಚ್ಚಲಗಾಯಿ ಮತ್ತು ವಾಟರ್ ಮೆಲನ್ ಅಂತಲೇ ಹೇಳಿ ಕರಿತೀವಿ. ಕಲ್ಲಂಗಡಿ ಬೇಸಿಗೆಯಲ್ಲಿ ಮುಖ್ಯವಾದಂಥ ಬೆಳೆಗಳನ್ನು ನಾವು ಬಿಸಿಲಿನಾಡು ಪ್ರದೇಶ ಹೆಚ್ಚು ಇರೋದು, ನಾವು ಹೈದರಾಬಾದ್ ಕರ್ನಾಟಕ ಪ್ರದೇಶ ಇರೋದರಿಂದ ನಾವು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಂಗಡಿಯನ್ನು ಕೂಡ ಮಾರಾಟವಾಗುತ್ತವೆ ಮತ್ತು ನಮಗೆ ಉತ್ತಮವಾದ ಇಳುವರಿಯನ್ನು ಕೂಡ ನಾವು ಕಲ್ಲಂಗಡಿಯಲ್ಲಿ ಇಲ್ಲಿ ಪಡ್ಕೋಬಹುದಾಗಿದೆ. ಅದು ಹೇಗಂತಂದರೆ ನಮಗೆ ಉಷ್ಣವಲಯದ ಬೆಳೆ ಇರೋದರಿಂದ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಇರೋದರಿಂದ ನಾವು ಏನು ಮಾಡ್ಬೇಕಂತಂದರೆ ಇಲ್ಲಿ ಕಲ್ಲಂಗಡಿ ಬೇಸಾಯವನ್ನು ಕೂಡ ನಾವು ಚೆನ್ನಾಗಿ ಬೆಳೆಯಬಹುದು. ಈಗೆಲ್ಲರೂ ತಮಗೆಲ್ಲರೂ ಗೊತ್ತಿರೋವಂಥ ವಿಷಯನೇ ಏನಂತಂದರೆ ನಾವು ಕಲ್ಲಂಗಡಿ ಮಾಡಬೇಕು ಅಂತಂದರೆ ಬೇಸಿಗೆಯಲ್ಲಿ ಸ್ವಲ್ಪ ನೀರಿನ ಅಭಾವ ಕೊರತೆ ಇರುತ್ತಂತೇಳಿ ತಮಗೆಲ್ಲರಿಗೆ ಅನಿಸುತ್ತೆ. ಕರೆ ಯಾಕಂತಂದರೆ ನೀವು ಆ ಥರ ಇದ್ದಾಗ ಏನು ಮಾಡ್ಬೇಕಂತಂದರೆ ನೀವು ಮಲ್ಚಿಂಗನ್ನು ಹಾಕ್ಕೊಂಡು ನಾವು ಮಾಡ್ಕೋಬೇಕು. ಮಲ್ಚಿಂಗ್ ಹಾಕೋಳೋದ್ರಿಂದ ಏನಂತಂದರೆ ನಾವು ಬೋದು ಮಡಿ ಮಾಡಿ ಅದರ ಮೇಲೆ ಬೋದು ಏರಿಸಿ ನಾವು ಮಲ್ಚಿಂಗ್ ಪೇಪರನ್ನು ಹಾಕೋಬೇಕು. ಯಾಕಂತಂದರೆ ಹಾಕೋಳೋದ್ರಿಂದ ಏನಾಗುತ್ತಂದರೆ ನಮಗೆ ನೀರು ಆರೋಗ್ಯವಾಗೋದನ್ನು ತಡೆಗಟ್ತೀವಿ, ಮತ್ತು ಏನಂತಂದರೆ ನಮಗೆ ಕಸ ಕಡ್ಡಿಗಳನ್ನು ಜಾಸ್ತಿ ಬರೋದಲ್ಲ. ಯಾಕಂತಂದರೆ ಮಲ್ಚ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಕೂಡ ನಾವು ಚೆನ್ನಾಗಿ ಇಳುವರಿಯನ್ನು ಕೂಡ ನಾವು ಪಡ್ಕೋಬಹುದು. ಡಾಕ್ಟರ್ ಅರವಿಂದ್ ಅವರೇ ಹೇಳಿ, ಈಗ ಒಬ್ಬ ರೈತ ಕಲ್ಲಂಗಡಿಯನ್ನು ಬೆಳಿಬೇಕಂತೇಳಿ ಮಾಡಿದಂತಂದರೆ ಮುಖ್ಯವಾಗಿ ಅವನಿಗೆ ಮೂಲಭೂತ ಸೌಕರ್ಯಗಳು ಏನಿರ್ಬೇಕು? ಅವಾಗ ಕಲ್ಲಂಗಡಿ ಬೆಳಿಬೇಕಂತ ಮಾಡಿದ್ರೆ ನಾನು ನಿಮ್ಮ ಮತ್ತೆ ಬರ್ತಾನೆ, ಬಂದಾಗ ನೀವು ಅವಾಗ ಏನು ಪ್ರಶ್ನೆ ಕೇಳ್ತೀರಿ ರೈತರಿಗೆ? ನಾವು ಆ ಥರ ಬಂದಾಗ ನಾವು ರೈತರು ಈ ಥರ ನಾವು ಚೆನ್ನಾಗಿ ಬೆಳಿಬೇಕು, ನಾವು ಹೆಚ್ಚಿನ ಇಳುವರಿ ಪಡ್ಕೋಬೇಕು, ನಮ್ಗೆ ಈ ಥರ ಸೌಲಭ್ಯಗಳಿದಾವೆ ಅಂತಂದರೆ ನಾವೇನು ಹೇಳ್ತೀವಿ, ಮಿನಿಮಮ್ ಒಂದು 2 ಎಕರೆ ಕಲ್ಲಂಗಡಿ ಮಾಡ್ತೀವಿ ಅಂತಂದರೆ 1 ಇಂಚು 1.5 ಇಂಚು ನೀರಿದ್ದರೆ ಸಾಕು. ಆಮೇಲೆ ಏನಂತಂದರೆ ಮಲ್ಚಿಂಗ್ ಪೇಪರ್ ಕಡ್ಡಾಯವಾಗಿ ಮಾಡಲೇಬೇಕು. ಯಾಕಂತಂದರೆ ತೋಟಗಾರಿಕೆ ಇಲಾಖೆಯಿಂದ ನಿಮಗೆ ಅದು ಸಹಾಯಧನನೂ ಕೂಡ ಇರುತ್ತೆ, ಮಲ್ಚಿಂಗ್ ಪೇಪರಿಗೆ ಇರುತ್ತೆ, ಆಮೇಲೆ ಡ್ರಿಪ್ಪಿಗೂ ಕೂಡ ಇರುತ್ತೆ, 90%ಅಲ್ಲಿ ಸಬ್ಸಿಡಿಯನ್ನು ಕೂಡ ನಿಮ್ಗೆ ತಮಗೆ ಇರುತ್ತೆ. ಅದಕ್ಕೋಸ್ಕರ ನಾವು ಮಲ್ಚಿಂಗ್ ಪೇಪರ್ ಮಾಡಿಕೊಂಡು ಪ್ಲಸ್ ಅದರ ಜೊತೆಗೆ ಡ್ರಿಪ್ ಇರಬೇಕು, ಮತ್ತು ನಮಗೆ 1 ಇಂಚು 2 ಇಂಚು ನೀರಿದ್ರೂ ಕೂಡ ನಾವು 2-2.5 ಎಕರೆ ಕಲ್ಲಂಗಡಿ ಕೂಡ ತಾವು ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಕಲ್ಲಂಗಡಿ ಬೆಳೆಯುವಂಥ ರೈತರಿಗೆ ಭೂಮಿಯ ಗುಣಮಟ್ಟ ಹೇಗಿರಬೇಕು? ಯಾವ ಭೂಮಿಯಲ್ಲಿ ಕಲ್ಲಂಗಡಿ ಇಳುವರಿ ಚೆನ್ನಾಗಿ ಬರ್ತದೆ, ಎಂಥ ಭೂಮಿ ಬೇಕಂತಿರ್ತಾವೆ? ನಮಗೇನಂತಂದರೆ ತೋಟಗಾರಿಕೆ ಬೆಳೆಗಳು ಬಂದಾಗ ನಾವೇನು ಹೇಳ್ತೀವಿ, ನಾವು ಕೆಂಪು ಮಣ್ಣು ಮತ್ತು ಮರಳು ಮಿಶ್ರಿತ ಗೋಡು ಮಣ್ಣು, ನೀರು ಬಸಿದು ಹೋಗುವಂಥ ಮಣ್ಣು ಚೆನ್ನಾಗಿರಬೇಕು. ಅದಕ್ಕೆ ನಾವು ಏನಂತಂದರೆ ನಾವು 20-25 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರವನ್ನು ಕೂಡ ನಾವು ಅದರಲ್ಲಿ ಹಾಕು, ಮತ್ತು ನಾವು ಏನಂತಂದರೆ ಹದ ಮಾಡಿದ ಮಣ್ಣನ್ನು ಚೆನ್ನಾಗಿ ಹದ ಮಾಡಿ ಅದಕ್ಕೆ ತಿಪ್ಪೆ ಗೊಬ್ಬರ ಬೆರೆಸಿ ಅದರ ಜೊತೆಗೆ ಮತ್ತು ಟ್ರೈಕೋಡರ್ಮವನ್ನು ಕೂಡ ನಾವು ಅದರಲ್ಲಿ ಬೆರೆಸಿ ನಾವು ಬೋದುಗಳು ಸಿದ್ಧತೆ ಮಾಡಿಕೊಂಡಾಗ ನಮಗೆ ಚೆನ್ನಾಗಿ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನೀವು ಹೇಳಿದಂಗೆ ಗೋಡು ಮಣ್ಣು ಅಥವಾ ಕೆಂಪು ಮಣ್ಣು ಇದ್ದರೆ ಒಳ್ಳೆಯದು. ನೀರು ಸುಮಾರು 2 ಎಕರೆ ಬೆಳೆದಿದ್ದರೆ 1-1.5 ಇಂಚು ಬೋರ್ ನೀರು ಇರಬೇಕು ರೈತರಿಗೆ. ಇನ್ನು ಹಾಕ್ತಕ್ಕಂಥ ಕಾಲ ಮತ್ತು ತಳಿಗಳ ಬಗ್ಗೆ ಬಂದಾಗ ರೈತರು ಈಗ ನೋಡ್ರಿ, ಸಾಕಷ್ಟು ಕರಿ ಕಲ್ಲಂಗಡಿ ಬರ್ತತ, ಬಿಳಿ ಕಲ್ಲಂಗಡಿ ಇದೆ, ಪಟ್ಪಟ್ಟಿ ಕಲ್ಲಂಗಡಿ ಬರ್ತತ, ಸಣ್ಣ ಸೈಜಿನ ಕಲ್ಲಂಗಡಿ ಬರ್ತವೆ, ದೊಡ್ಡ ಸೈಜಿನ ಕಲ್ಲಂಗಡಿ ಮಾರುಕಟ್ಟೆಯಲ್ಲಿ ನೋಡ್ತಾ ಇರ್ತೀವಿ. ರೈತರಿಗೆ ಈ ಭಾಗದ ರೈತರಿಗೆ ಯಾವ ತಳಿ ಸೂಕ್ತ, ಎಂಥ ಕಲ್ಲಂಗಡಿಯನ್ನು ಬೆಳೆದ್ರೆ ಒಳ್ಳೆಯದು, ತಳಿ ಆಯ್ಕೆ ಜೊತೆಗೆ ಇನ್ನು ಯಾವ ಸೀಸನಲ್ಲಿ ಕಲ್ಲಂಗಡಿ ಒಂದು ಬೇಸಾಯವನ್ನು ಪ್ರಾರಂಭ ಮಾಡಬಹುದು? ಇಲ್ಲಿ ಏನಂತಂದರೆ ನಾವು ಕಲ್ಲಂಗಡಿಯನ್ನು 3 ಸೀಸನಲ್ಲಿ ಕೂಡ ಬೆಳೆಯಬಹುದು. ಆದರೆ ನಮಗೆ ಇಡೀ ವರ್ಷವಿಡೀ ಸಿಗಬೇಕಂತಂದರೆ ನಾವು 3 ಸೀಸನಲ್ಲಿ ಕೂಡ ನಾವು ಕಲ್ಲಂಗಡಿ ಕೂಡ ಬೇಸಾಯವನ್ನು ಕೂಡ ಮಾಡ್ಬೋದು. ಬಟ್ ಏನಂತಂದರೆ ಇಲ್ಲಿ ನಾವು ಬಿಸಿಲು ಕೂಡ ಹೆಚ್ಚಿಗೆ ಪ್ರದೇಶ, ಬಿಸಿಲು ನಾಡು ಇರೋದ್ರಿಂದ ನಾವು ಏನಂತಂದರೆ ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಿನಲ್ಲಿಯೂ ಕೂಡ ಬೇಸಾಯ ಪ್ರಾರಂಭ ಮಾಡೋಕ್ಕೆ ಉತ್ತಮವಾದದ್ದು. ಬಟ್ ಏಕೆಂತಂದರೆ ನಾವು ಏನಂತಂದರೆ ಅಕ್ಟೋಬರಲ್ಲಿ ಮಾಡಿದ್ರೆ 2-2.5 ತಿಂಗಳದ್ದು ಬೆಳೆ ಅದು ಬರೋಕ್ಕೆ. ಅದಕ್ಕೋಸ್ಕರ ನೀವು ಅಕ್ಟೋಬರ್ ಮಾಡಿದರೆ ನವಂಬರ್ ಡಿಸೆಂಬರಲ್ಲಿ ಕಟಾವಾಗುತ್ತೆ, ನಿಮಗೆ ಮುಂಚಿತವಾಗಿ ಒಂದು ಸ್ವಲ್ಪ ಒಳ್ಳೆ ರೇಟನ್ನು ಕೂಡ ಸಿಗುತ್ತೆ. ಆಮೇಲೆ ಏನಂತಂದರೆ ನೀವು ಅಕ್ಟೋಬರ್ ಪ್ರಾರಂಭ ಅಕ್ಟೋಬರ್ ಮಾಡ್ಬೋದು, ನವಂಬರ್ ಮಾಡ್ಬೋದು, ಆದರೆ ಡಿಸೆಂಬರ್ ಕೊನೆ ವಾರ ತನಕ ಕೂಡ ನಾವು ಬೇಸಾಯವನ್ನು ಮಾಡಲಿಕ್ಕೆ ಸೂಕ್ತ ಆಗಿದೆ. ಯಾಕೆಂತಂದರೆ ನಮಗೆ ಮೇ ತನಕ ಕೂಡ ನಾವು ಕಟಾವು ಮಾಡಿ ಮಾರ್ಬೋದು, ಅಲ್ಲಿವರೆಗೆ ಒಳ್ಳೆ ರೇಟ್ ಇರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, 2-2.5 ತಿಂಗಳು ಬೆಳೆ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ನಮಗೆ ಹೇಳ್ಬೇಕಂತಂದರೆ ಈಗ ನೀವು ಭತ್ತದ ಬೇಸಾಯವನ್ನು ಮಾಡ್ತೀರಿ, ಭತ್ತದ ಬೇಸಾಯ ಮಾಡಿ ಭತ್ತನ್ನು ಕಟಾವು ಮಾಡಿಬಿಟ್ಟಿರ್ತೀರಿ, ನೆಕ್ಸ್ಟ್ 2ನೇ ಸೀಸನ್ ನಮಗೆ ನೀರು ಬಿಡ್ತಾರೋ ಇಲ್ಲೋ, ನೀರಿನ ಅಭಾವ ಇರ್ತಲ್ಲ, ನಾವು ಮತ್ತೆ ಭತ್ತ ಮಾಡಬೇಕಂತ ಇರೋರು ಭತ್ತದನ್ನು ಬಿಟ್ಟು ಒಂದು ಬೆಳೆ ಮಾಡಿಕೊಂಡು 2ನೇ ಬೆಳೆ ನೀವು ಭತ್ತದ ಗದ್ದೆಯಲ್ಲಿ ಕೂಡ ನೀವು ಕಲ್ಲಂಗಡಿ ಬೇಸಾಯವನ್ನು ಕೂಡ ಮಾಡಿಕೊಂಡು ಹೆಚ್ಚಿಗೆ ಆದಾಯವನ್ನು ಕೂಡ ತಾವು ಪಡ್ಕೋಬಹುದಾಗಿದೆ. ಇವತ್ತಿನ ದಿನ ತಳಿಗಳ ಬಗ್ಗೆ ಹೇಳಿ, ರೈತರು ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ, ಮತ್ತು ಜೊತೆಗೆ ಆ ತಳಿ ಮಾರುಕಟ್ಟೆಗೆ ಸೂಕ್ತವಾದಂಥ ತಳಿ ಯಾವ್ದು ಬೇಡಿಕೆ ಇದೆ ಅಂತ? ಹೆಚ್ಚಿನ ದಿನಗಳಲ್ಲಿ ಅಂತಂದರೆ ತಳಿಗಳಿಗೆ ಬಂದಾಗ ನಮಗೆ ಮಾರ್ಕೆಟಲ್ಲಿ ನಾವು ನೋಡಿದಾಗ ನಮ್ಗೆ ಕಪ್ಪು ಕಲ್ಲಂಗಡಿ ತಳಿಗಳನ್ನು ಕೂಡ ಇಲ್ಲಿ ಜಾಸ್ತಿ ರೈತರ ಬೇಡಿಕೆ ಇದೆ. ಯಾಕಂತಂದರೆ ಮಾರ್ಕೆಟಲ್ಲಿ ಕನ್ಸ್ಯೂಮರ್ಸ್ ಕೂಡ ಕಪ್ಪು ಕಲ್ಲಂಗಡಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ, ಆಮೇಲೆ ಸೈಜೆಬಲ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ 2-3 ಜನ ಇರ್ತಾರೆ ಅಂತಂದಮೇಲೆ ನಾವು ಸಣ್ಣ ಕಲ್ಲಂಗಡಿನೇ ಪ್ರಿಫೇರ್ ಮಾಡ್ತಾರೆ. ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಕಪ್ಪು ತಳಿಯ ಕಲ್ಲಂಗಡಿಗಳನ್ನು ಚೆನ್ನಾಗಿ ಬೆಳೀತಾರೆ. ಆಮೇಲೆ ನಾವು ಏನಂತಂದರೆ ತರಿಗಳನ್ನು ನಾವು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬೆಂಗಳೂರಿಂದ ಹೆಸರುಘಟ್ಟದಿಂದ ತಮ್ಗೆ ಗೊತ್ತಿರೋವಂಥ ವಿಷಯ ಏನಂತಂದರೆ ನಾವು ಅರ್ಕ ಶುಗರ್ ಬೇಬಿ ಅಂತ ಹೇಳ್ತೀವಿ, ಅರ್ಕ ಮಾಣಿಕ್ ಅಂತಿದೆ, ಅರ್ಕ ಮುತ್ತು ಅಂತಿದೆ, ಅರ್ಕ ಆಕಾಶ ಅಂತ ಇದೆ. ಆಮೇಲೆ ಸಂಕರಣ ತಳಿಗಳಿಗೆ ಬಂದಾಗ ಇನ್ನೊಂದೇನಂತಂದರೆ ಇದರಲ್ಲಿ ನಾವು ಸಂಕರಣ ತಳಿಗೆ ಬಂದಾಗ ಅರ್ಕ ಐಶ್ವರ್ಯ ಮತ್ತು ಅರ್ಕ ಮಧುರ ಅಂತ ಇದೆ. ಇವು ಕೂಡ ತಳಂಗಡಿಯನ್ನು ಕಳೆಗಳನ್ನು ಕೂಡ ನಾವು ಬಳಸ್ಕೋಬೋದು. ಆಮೇಲೆ ಇಲ್ಲಿ ಏನಂತಂದರೆ ಸುಗರ್ ಬೇಬಿ ಅಂತಂದರೆ ಪ್ರತಿ ಹಣ್ಣಿನ ವೇಟ್ ಅಂತಂದರೆ 4-5 ಕಿಲೋಗ್ರಾಮ್ವರೆಗೂ ತೂಕ ಹೊಂದಿರ್ತದೆ. ಆಮೇಲೆ ತೊಗಟಿ ತಿಳಿ ಹಸಿರು ಬಣ್ಣದ ಕೂಡಿದಿರುತ್ತೆ. ಆಮೇಲೆ ಹಣ್ಣುಗಳನ್ನಂತಂದರೆ ಈಗ 75-80 ದಿನಕ್ಕೆ ಇದು ಕಟಾವಿಗೆ ಬರುತ್ತೆ. ಆಮೇಲೆ ಒಳ್ಳೆ ಸಿಹಿಯನ್ನು ಕೂಡ ಅದರಲ್ಲಿ ಹೊಂದಿರುತ್ತೆ. ಆಮೇಲೆ ಎರಡನೇದಂದರೆ ಅರ್ಕ ಮಾಣಿಕ್ ಬಂದಾಗ ಈ ತಳಿ ಏನಂತಂದರೆ ಹಣ್ಣುಗಳು ಸಣ್ಣ ಪ್ರಮಾಣದಲ್ಲಿ ಇರುತ್ತೆ, ಬಟ್ ದುಂಡಗಾಗಿರುತ್ತೆ. ಆಮೇಲೆ ಇದು ಕೂಡ ಹಸಿರು ಬಣ್ಣದ ತೊಗಟೆಯನ್ನು ಕೂಡ ಹೊಂದಿರುತ್ತೆ. ಇದು ದೀರ್ಘಾವಧಿ ತಳಿಯಾಗಿದ್ದು ಅಂತಂದರೆ 100-110 ದಿನಕ್ಕೆ ಇದು ಕಟಾವಿಗೆ ಬರುತ್ತೆ. ಮತ್ತು ಈ ತಳಿದ ಎಲೆ ಚುಕ್ಕೆ ಮತ್ತು ಬೂದು ರೋಗ ಕೂಡ ತುತ್ತಾಗ ಅದರಲ್ಲಿ ಇದು ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರುತ್ತೆ. ಆಮೇಲೆ ಇನ್ನೊಂದು ಅರ್ಕ ಮುತ್ತು ಅಂತ ಇದೆ. ಇದರದ್ದು ವಿಶಿಷ್ಟ ಗುಣಗಳೆಂದರೆ ಬಳ್ಳಿಗಳು ಸಣ್ಣದಾಗಿರುತ್ತವೆ, ಬಟ್ ಒಂದರಿಂದ ಎರಡು ಮೀಟರ್ವರೆಗೆ ಮಾತ್ರ ಹಬ್ಬತ್ತದು. ಆಮೇಲೆ ಇನ್ನೊಂದೇನಂತಂದರೆ 75-80 ದಿನಕ್ಕೆ ಕೂಡ ಕಟಾವಿಗೆ ಬರುತ್ತೆ. ಬಟ್ ಇದರದ್ದು ದುಂಡಾಗಿರುತ್ತೆ ಮತ್ತು ಕೆಂಪು ತಿರುಣು ಗರಿಯಾಗಿ ಇದು ಸಿಹಿ ಅಂಶ ಏನಂತಂದರೆ 12-13 ಬ್ರಿಕ್ಸ್ ಅಂತ ಹೇಳ್ತೀವಿ ನಾವು, ಅದನ್ನು ಕೂಡ ಇದು ಹೊಂದಿರುತ್ತೆ. ಮತ್ತು ಸ್ವಲ್ಪ ಸೈಜ್ ಮಾತ್ರ ಸ್ವಲ್ಪ ದೊಡ್ಡದು ಇರುತ್ತೆ. ಇದು ಅಂದರೆ ನಿಮಗೆ 20 ಕೆಜಿವರೆಗೂ ಬರುತ್ತೆ ಒಂದು ಹಣ್ಣು, ಅಷ್ಟು ಚೆನ್ನಾಗಿ ಬರುತ್ತೆ. ಬಟ್ ಇದು ಮಾರ್ಕೆಟಲ್ಲಿ ಅಷ್ಟು ಬೇಡಿಕೆವಾದಂಥ ತಳಿಗಳು ಇರಲ್ಲ, ಬಟ್ ಇಳುವರಿಗೋಸ್ಕರ ಇದನ್ನು ಸ್ವಲ್ಪ ಜನ ರೈತರು ಕೂಡ ಇದನ್ನು ಇತ್ತಿತ್ತಲಾಗಿ ಮಾಡ್ಕೊತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಏನಂತಂದರೆ ಅರ್ಕ ಆಕಾಶ ಅಂತ ಇದೆ. ಇವೆಲ್ಲ ನಮಗೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ಡೆವಲಪ್ ಆಗಿರುವಂಥ ತಳಿಗಳಲ್ಲೂ ಇವು ಚೆನ್ನಾಗಿ ಬರುತ್ತೆ. ಈಗ ರೈತ ಕಲ್ಲಂಗಡಿ ಬೇಸಾಯ ಮಾಡ್ಬೇಕನ್ನೋ ರೈತರಿಗೆ ಹೇಗೆ ಹೇಳ್ತೀರಿ, ಭೂಮಿ ಸಿದ್ಧತೆ ಇರ್ಬೋದು, ಜೊತೆಗೆ ಯಾವ ರೀತಿ ಇದನ್ನು ಬೀಜವನ್ನು ನಾಟಿ ಮಾಡ್ಬೇಕಂತೀರಿ, ತಾವು ಎಷ್ಟು ಅಂತರ ಕೊಡಬೇಕು, ಮತ್ತು ಹೇಗೆ ಬಿತ್ತುವಾಗ ಏನಾದರೂ ಗೊಬ್ಬರ ಹಾಕಬೇಕಾಗತ್ತಾ ಕಾಳು ಹಾಕುವಾಗ ಅಥವಾ ಕಲ್ಲಂಗಡಿಯನ್ನು ನಾಟಿ ಮಾಡುವಾಗ ಅಂತೀರಾ, ಹೇಗೆ ಹೇಳಿ ಸ್ವಲ್ಪ. ನಾವು ಏನಂತಂದರೆ ಮೊಟ್ಟ ಮೊದಲನೇದಾಗಿ ಈಗ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಹದ ಮಾಡಿರ್ಬೇಕು. ಅದನ್ನು ಪ್ರತಿ ಹೆಕ್ಟರ್ಗೆ 20-25 ಟನ್ ತಿಪ್ಪೆ ಗೊಬ್ಬರ ಮತ್ತು ಚೆನ್ನಾಗಿ ಹಾಕಿರ್ಬೇಕು. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚನ್ನು ಕೂಡ ನಾವು ಹಸಿರೆಲೆ ಗೊಬ್ಬರಗಳನ್ನು ತಮಗೆ ಹೇಳ್ತೀವಿ. ದಯಂಚೆ ಆಗಲಿ, ಸನ್ನೆಂಪಾಗಿ, ಪಿಳಿಪಿಸರಾಗಲಿ, ಅಥವಾ ನಮಗೇನಂತಂದರೆ ನಿಮಗೆ ಉದ್ದು ಅಲಸಂದೆ ಈ ಥರ ಬೆಳೆಗಳನ್ನು ತಾವೆಲ್ಲ ಮುಂಚಿತವಾಗಿ ಹಾಕಿರಬೇಕು. ಹಾಕಿದ್ರೂ ಮತ್ತೆ ಏನು ಮಾಡುತ್ತೆ, ಆಮೇಲೆ 2-2.5 ಮೀಟರ್ ಅಂತರದ ಸಾಲುಗಳನ್ನು ಬಿಟ್ಟು ಅದನ್ನು ಈಗ ನಾವು ಮಲ್ಚಿಂಗ್ ಪೇಪರ್ ಹಾಕಿನೂ ಕೂಡ ಬೋದ್ ಎತ್ತರಿಸಿ ಮಲ್ಚಿಂಗ್ ಪೇಪರು ಮಾಡ್ಬೋದು. ಅಥವಾ ನಾವು ಮಲ್ಚಿಂಗ್ ಪೇಪರ್ ಮಾಡೋಕ್ಕಾಗಲ್ಲ ಅಂತಂದರೆ 2-2.5 ಮತ್ತು 3 ಮೀಟರ್ ಅಂತರದ ಸಾಲುಗಳು ಮಾಡಿ 1 ಮೀಟರ್ ಅಂತರ ಮಾಡಿ ಅದಕ್ಕೆ 50 ಕಿಲೋಗ್ರಾಮ್ ಸಾರಜನಕ, 80 ಕೆಜಿ ರಂಜಕ, ಆಮೇಲೆ 100 ಕೆಜಿ ಪೊಟ್ಯಾಶ್ ರಸಗೊಬ್ಬರವನ್ನು ಮಣ್ಣಿನಲ್ಲಿ ಬೆರೆಸಿ ಒಂದು ಹೆಕ್ಟರ್ಗೆ ಅದನ್ನು ಪ್ರತಿ ಹೆಕ್ಟರ್ಗೆ ಇಷ್ಟು ಮಾಡಿ ನಂತರ ಏನು ಮಾಡಬೇಕು, ಪ್ರತಿ ಗುಣಿಗೆ 4-5 ಬೀಜಗಳನ್ನು ನಾವು ಹಾಕ್ರಿ ಅಂತ ಹೇಳ್ತೀವಿ. ಯಾಕಂತಂದರೆ ಕೆಲವೊಂದು ಇಲ್ಲಿ ಏನಾಗ್ಬಿಡುತ್ತಂದರೆ ಕಲ್ಲಂಗಡಿಯಲ್ಲಿ ಫಸ್ಟಿಗೆ ನಮಗೇನು ಮಿಡತೆಗಳ ಕಾಟ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾವು 1-2 ತಿನ್ನುತ್ತಂದರೆ ಆಮೇಲೆ ನಾವೇನು ಮಾಡಬೇಕು, 10-15 ದಿನ ಆದಮೇಲೆ 2 ಬೀಜಗಳನ್ನು ಬಿಟ್ಟು ಉಳಿದನ್ನು ನಾವು ಕಿತ್ಕೊಂಡ್ಬಿಡ್ಬೇಕು. ಆವಾಗ ನಮಗೇನು ಬೀಜಗಳನ್ನು ಪ್ರತಿ ಹೆಕ್ಟರ್ಗೆ ಏನಂದರೆ 300 ಉಳಿತಾವೆ. ಆಮೇಲೆ ನಮಗೆ 300-400 ಗ್ರಾಮ್ ಬೀಜ ಮಾತ್ರ ಹೋಗುತ್ತೆ ಪ್ರತಿ ಹೆಕ್ಟರ್ಗೆ. ಅದು ಸ್ವಲ್ಪ ಬೀಜದ ಕಾಸ್ಟ್ಲಿ ಇರುತ್ತೆ. ಬಟ್ ಇನ್ನೊಂದೇನಂತಂದರೆ ಸ್ವಲ್ಪ ಹಾವಳಿ ಇರೋದ್ರಿಂದ, ಮಿಡತೆಗಳ ಹಾವಳಿ ಇರೋದ್ರಿಂದ ನಾವು ಸ್ವಲ್ಪ ಫೇಲ್ ಆಗಿದ್ದನ್ನು ಬಿಟ್ಟು ಆಮೇಲೆ ನಾವು ಕಿತ್ಕೋಬೋದು, ಅದೇನು ತೊಂದರೆ ಆಗಲ್ಲ. ಅದಕ್ಕೋಸ್ಕರ ನಾವು ಏನಂತಂದರೆ ಒಂದು 10 ಸೆಂಟಿಮೀಟರ್ಗೆ ಒಂದು ನಾವು ಇದು ಮಾಡಿಕೊಂಡು ಹೌದು ಸರ್, ಸಾಲಿನಿಂದ ಸಾಲಿಗೆ 2-2.5 ಮೀಟರ್ ಉದ್ದ, ಸಸಿಯಿಂದ ಸಸಿಗೆ ನಮ್ಗೆ ಏನಂತಂದ್ರೆ 1 ಫೀಟಿಗೆ ಒಂದು ಹಾಕು ಅಂತ ಹೇಳ್ತೀವಿ ನಾವು ರೈತರಿಗೆಲ್ಲ, 1 ಫೀಟಿಗೆ ಒಂದು ಹಾಕು ಅಂತ ಹೇಳ್ತೀವಿ. ಆಮೇಲೆ ಏನಂತಂದ್ರೆ 1 ಗುಣಿಗೆ 4-5 ಕಾಳುಗಳನ್ನ ಹಾಕಿದ್ರೆ ಸಾಕಾಗುತ್ತೆ. ರೈತರು ಏನ್ ಮಾಡ್ತಾರೆ, ಸಸಿಗಳನ್ನ ಮಾಡಿಸ್ಕೊಂಬಂದು ಇದರಲ್ಲಿ ಸಸಿಗಳನ್ನ ಮಾಡಿಕೊಡ್ತಾರೆ, ಸಸಿಗಳನ್ನು ಮಾಡಿಸ್ಕೊಂಬಂದು ಹಚ್ತಾರೆ, ಕೆಲವೊಂದಿಷ್ಟು ಮಂದಿ ಬೀಜ ಡೈರೆಕ್ಟ್ ಆಗಿ ಹಾಕ್ತಿರ್ತಾರೆ, ಯಾವುದು ಚಲೋ ಅಂತೀರಿ ನಾವು? ಇನ್ನೊಂದೇ ಅಂತಂದ್ರೆ ನಾವು ಸ್ವಲ್ಪ ನಮಗೆ ನೀರಿನ ಕೊರತೆ ಇತ್ತು, ನಮಗೆ ಭೂಮಿ ಹದ ಮಾಡೋದು ಸ್ವಲ್ಪ ಆಗಲಿಲ್ಲ, ನಮ್ಗೆ ಲೇಟಾಗಿ ಬೆಳೆ ಬಂತು ನಮ್ಮ ಮುಂಚಿನ ಬೆಳೆ ಅಂತಂದ್ರೆ ನಾವು ಅಷ್ಟೊತ್ತಿಗೆ ನಾವೇನು ಮಾಡಬೇಕು, ಸಸಿ ಮಡಿಗಳನ್ನು ಕೂಡ ನಾವು ಏನಂತಂದ್ರೆ ಸೇಡ್ ನೆಟ್ಟಲ್ಲಿ ನರ್ಸರಿಯಲ್ಲೂ ಕೂಡ ನಾವು ಸಸಿ ಟ್ರೇಲಲ್ಲಿ ಒಂದು ಟ್ರೇನಲ್ಲಿ ನಮಗೆ ಬೇಕಾಗ್ತಿರ್ತಕ್ಕಂಥ ಮೇಲ್ ಮಣ್ಣು ಮತ್ತು ಅದರ ಜೊತೆಗೆ ತಿಪ್ಪೆ ಗೊಬ್ಬರವನ್ನು ಕಲಸಿ ನಾವು ಟ್ರೇನಲ್ಲಿ ತುಂಬಿ ನಾವು ಸಸಿಗಳು ಕೂಡ ನಾವು ರೆಡಿ ಮಾಡ್ಕೋಬಹುದು. ಏನಂದ್ರೆ ಈಗ ಸೇಡ್ ನೆಟ್ಟಲ್ಲಿ ಸಸಿ ಉತ್ಪಾದನಾ ಕೇಂದ್ರಗಳದಾವಲ್ಲ, ಅಲ್ಲೆಲ್ಲ ರೈತರು ರೊಕ್ಕ ಕೊಟ್ಟು ಬೀಜ ಕೊಟ್ಟಿರ್ತಾರೆ, ಬೀಜ ಕೊಟ್ಟು ಸಸಿ ಮಾಡ್ಕೊಂಬಂದು ನೇರವಾಗಿ ಹಚ್ಚಿಬಿಡ್ತಾರೆ, ಇದು ಮಾಡೋದು ಒಳ್ಳೇದಂತೀರ, ಹೇಗೆ ತಾವು? ನಮ್ಗೆ ಏನಂತಂದ್ರೆ ಸಸಿ ಮಾಡುವುದರಿಂದ ಕೂಡ ಒಳ್ಳೇದಾಗುತ್ತೆ, ಬಟ್ ನಮ್ಗೆ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಸಸಿ ಮಾಡುವುದರಿಂದ. ಯಾಕಂತಂದ್ರೆ ಡೈರೆಕ್ಟ್ ಬೀಜನ ನಾವು ಕೊಟ್ಟು ಬೀಜಕ್ಕೆ ಸಸಿ ಮಾಡಿ 70-80 ಪೈಸೆಗೆ ಒಂದು ಸಸಿ ಮಾಡಿ ಕೊಡ್ತಾರೆ, ಅದನ್ನು ತಂದು ನಾವು ಇಲ್ಲಿ ಹಚ್ಚಿ ಮತ್ತೆ ಬಟ್ ಇಳುವರಿ ಬೇಗ ಸ್ಟಾರ್ಟ್ ಆಗುತ್ತೆ ಅದು. ಯಾಕಂತಂದರೆ ನಾವು ಸಸಿ ಆಲ್ರೆಡಿ ಒಂದು 15 ದಿನದ ಸಸಿ ರೈಸ್ ಆಗಿಬಿಟ್ಟಿರುತ್ತೆ, ಅದಕ್ಕೋಸ್ಕರ ತಂದು ನಾವು ಹಚ್ಚೋದ್ರಿಂದ ಕೂಡ ನಮಗೆ ಅನುಕೂಲ ಆಗುತ್ತೆ, ಬಟ್ ಸ್ವಲ್ಪ ಖರ್ಚು ರೈತರಿಗೆ ಜಾಸ್ತಿ ಬರುತ್ತೆ. ಹಾಗಾಗಿ ನಾವು ಮಲ್ಚ್ ಮಾಡಿ ಡೈರೆಕ್ಟ್ ಹೋಲ್ ಹಾಕಿ ಅದರಲ್ಲಿನೇ ನಾವು ಬೀಜ ಇಟ್ಬಿಟ್ರೆ ನಮಗೆ ಕೂಡ ಉತ್ತಮ ರೀತಿಯಲ್ಲಿ ಕೂಡ ನಾವು ಸಸಿಗಳನ್ನು ಬೆಳೆಸ್ಕೋಬಹುದು. ಮತ್ತು ನಾವು ಮುಂದಿನ ದಿನಮಾನಗಳಲ್ಲಿ ಏನಂತಂದರೆ ನಾವು ಸಸಿಗಳನ್ನು ಯಾವುದೇ ಮಲ್ಚಿಂಗ್ ಮಾಡಿ ಹಾಕೋದ್ರಿಂದ ಸಸಿಗಳು ಫೇಲ್ ಆಗೋ ಚಾನ್ಸಸ್ಸು ಭಾಳ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಮಲ್ಚಿಂಗ್ ಮಾಡಿ ಹಾಕೋದ್ರಿಂದ ಇಳುವರಿಯನ್ನು ಕೂಡ ನಾವು ಹೆಚ್ಚಿಗೆ ಮಾಡ್ಕೋಬಹುದು. ಈಗ ಕಲ್ಲಂಗಡಿ ಬೀಜವನ್ನು ಹಾಕ್ತಾರೆ ರೈತರು, ಹಾಕುವಾಗ ಏನಾದರೂ ಗೊಬ್ಬರ ಹಾಕಬೇಕಾ ಅಥವಾ ಹೇಳಿದಿರ್ತಾವೆ ಈಗ ಇಷ್ಟು ಗೊಬ್ಬರ ಹಾಕಬೇಕು ಒಂದು ಎಕರೆಗೆ ಅಂತಕ್ಕಂಥ ವಿಚಾರ ಹೇಳಿದ್ರಿ ಹೆಕ್ಟರಿಗೆ. ಈಗ ಮಲ್ಚ್ ಮಾಡಿರ್ತಾರೆ, ಮಲ್ಚಲ್ಲಿ ಎಲ್ಲೆಲ್ಲಿ ಡ್ರಿಪ್ ಬರ್ತಾವೆ ಅಲ್ಲೇ ಹೋಲ್ ಮಾಡ್ಬೇಕಂತೀರಾ, ಹೇಗೆ ಡ್ರಿಪ್ಗಳನ್ನು ಹೇಗೆ ಬಿಡಬೇಕು? ಈ ಡ್ರಿಪ್ ಹನಿ ನೀರಾವರಿ ಮಾಡಿರ್ತಾರೆ ರೈತರು, ಅಲ್ಲಿ ಸ್ವಲ್ಪ ಹೇಳಿ ಹೇಗೆ ಅಂತ. ಈಗ ಮಲ್ಚ್ ಮಾಡಿ ನಾವು ಬೋದ್ ಬಿಟ್ಟಿರ್ತೀವಿ ಆಲ್ರೆಡಿ, ಇನ್ನೊಂದು ಏನು ಮಾಡಿರ್ತಾರೆ ರೈತರನ್ನು ನಾವು ಏನು ಮಾಡ್ಕೋಬೇಕಂತಂದರೆ ಅದರಲ್ಲಿ ಆನ್ಲೈನ್ ಇನ್ಲೈನ್ ಅಂತ ಬರುತ್ತೆ ನಮಗೆ ಡ್ರಿಪ್, ಇನ್ಲೈನ್ ಮುಖಾಂತರ ಒಳಗಡೆನೇ ಡ್ರಿಪ್ ಹಾಕಿ ಬೋದಿನ ಮೇಲೆ ಆಮೇಲೆ ನಾವು ಮಲ್ಚ್ ಶೀಟನ್ನು ಹಾಕೋಬೇಕು. ಮಲ್ಚ್ ಶೀಟ್ ಮಾಡಿ ನಾವು ಏನು ಮಾಡ್ತೀವಿ ಅಂತಂದರೆ ನಿಮ್ಗೆ ಹೇಳ್ತೀವಿ ನಾವು ಇಷ್ಟು ಪ್ರಮಾಣದಲ್ಲಿ ಟ್ರೈಕೋಡರ್ಮಾ ಅಂತೇಳಿ ನಾವು ಬೀಜೋಪಚಾರ ಮಾಡಿ ಸಸಿಗಳು ಬೀಜ ನೆಟ್ಟಿ ಹಾಕಿ ನಾವು ಒಂದು ತಿಂಗಳಿಂದ ನಿಮ್ಗೆ 20